ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲ ಮಡಿತ ವಿಷಯ ಬೀಜೋಪಚಾರದ ಮಹತ್ವ. ಭಾಗವಹಿಸುತ್ತಾರೆ ಡಾ ಬಿಒ ಮಲ್ಲಿಕಾರ್ಜುನ್, ಬೇಸಾಯ ಶಾಸ್ತ್ರಜ್ಞರು, ಐಸಿಎಆರ್ ತಾಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಂತರ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಗುಡೇಹಳ್ಳಿಯ ಪ್ರಗತಿಪರ ಕೃಷಿ ದಂಪತಿಗಳಾದ ಸಿಎನ್ ಬಸಣ್ಣ ಹಾಗೂ ಶ್ರೀಮತಿ ಸಿಬಿ ಸುಜಾತ ಅವರೊಂದಿಗಿನ ಸಂದರ್ಶನ ಕೇಳಿವಿರಿ. ಬಳಿಕ ಪೇಟೆ ಧಾರಣೆ, ಹವಾಮಾನ ವರದಿ ಮತ್ತು ಜನಪದ ಗೀತೆಯನ್ನು ಕೇಳಬಹುದು. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444, ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ರೈತ ಬಾಂಧವರೇ, ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ, ಈಗೇನು ನಾವು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡ್ತೀವಲ್ಲ, ಆ ಸಮಯದಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಬಹಳ ಸೂಕ್ತ ಅಂತ ಹೇಳಿ ಈ ಬೀಜೋಪಚಾರದ ಮಹತ್ವದ ಬಗ್ಗೆ ನಿಮಗೆ ಇಂದು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ನಮಗೆ ಗೊಬ್ಬರ ಅಂದ ತಕ್ಷಣ ನಾವು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತೀವಿ, ಮತ್ತು ರಾಸಾಯನಿಕ ಗೊಬ್ಬರಗಳು ಎಲ್ಲಿ ಸಿಗ್ತವೆ ಅನ್ನೋದನ್ನು ನಾವು ಬಹಳ ಯೋಚನೆ ಮಾಡ್ತಾ ಇರ್ತೀವಿ. ಅದೇ ರೀತಿ ನಮಗೆ ರೈತ ಬಾಂಧವರಿಗೆ ತಿಳಿದಿರಲಿ, ಜೈವಿಕ ಗೊಬ್ಬರಗಳು ಸಹ ನಮಗೆ ಲಭ್ಯವಿದ್ದಾವೆ. ಏನಿದು ಜೈವಿಕ ಗೊಬ್ಬರ, ಏತಕ್ಕಾಗಿ ಇವನ್ನ ಬಳಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೈವಿಕ ಗೊಬ್ಬರಗಳು ಅಂತಂದ್ರೆ ಸಾಮಾನ್ಯವಾಗಿ ಸೂಕ್ಷ್ಮಾಣು ಜೀವಾಣುಗಳು ಇರೋ ಗೊಬ್ಬರನ ನಾವು ಜೈವಿಕ ಗೊಬ್ಬರ ಅಂತ ಕರಿತೀವಿ. ಇದರಲ್ಲಿ ಅಜೋಸ್ಪಿರಲಂ, ಅಸ್ಟೋಬ್ಯಾಕ್ಟರ್, ರೈಜೋಬಿಯಂ ಮತ್ತು ರಂಜಕ ಕರಗಿಸುವ ಗೊಬ್ಬರಗಳು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಮಾತಾಡುವಂತ ವಿಚಾರದ ಏನು ಜೈವಿಕ ಗೊಬ್ಬರಗಳು. ಈ ಜೈವಿಕ ಗೊಬ್ಬರಗಳು ಯಾಕೆ ಇಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ಮಾತು ಪಡ್ಕೊಂತಿದ್ದಾವೆ ಅಂತಂದ್ರೆ, ನಾವೇನು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಸಾವಯವ ಕೃಷಿ ಅಂತಿದ್ದೀವಿ, ಈ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಅದರಲ್ಲೂ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಯಾವ ಬೆಳೆಗಳಿಗೆ ಯಾವ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡಬೇಕು, ಮತ್ತೆ ಈ ಬೀಜೋಪಚಾರ ಮಾಡೋದ್ರಿಂದ ಏನ್ ಲಾಭ ಅಂತ ನಮಗೆ ಈಗ ತಿಳ್ಕೊಳ್ಳೋಣ. ನೋಡ್ರಿ, ನಮಗೆ ಈ ಜೈವಿಕ ಗೊಬ್ಬರಗಳು ಈ ಏನು ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳಲ್ಲಿ ನಾವು ಬಳಕೆ ಮಾಡ್ತೀವಿ. ಏಕದಳ ಧಾನ್ಯಗಳಲ್ಲಿ ಅಜೋಸ್ಪಿರಲಂ, ಅಸ್ಟೋಬ್ಯಾಕ್ಟರ್ ಮತ್ತು ರಂಜಕ ಕರಗಿಸುವ ಗೊಬ್ಬರಗಳನ್ನ ನಾವು ಬೀಜೋಪಚಾರ ಮಾಡಬಹುದು. ಅದೇ ನಾವು ಈ ದ್ವಿದಳ ಧಾನ್ಯಗಳಲ್ಲಿ ರೈಜೋಬಿಯಂ ಮತ್ತು ರಂಜಕ ಕರಗಿಸುವ ಬೆಳೆಗಳಿಗೆ ನಾವು ಬೀಜೋಪಚಾರ ಮಾಡಬಹುದು. ಈ ಜೈವಿಕ ಗೊಬ್ಬರಗಳು ಏನ್ ಇಷ್ಟೊಂದು ಮಹತ್ವ ಅಂತಂದ್ರೆ, ಈ ಜೈವಿಕ ಗೊಬ್ಬರಗಳು ಏನ್ ಮಾಡುತ್ತೆ ಅಂದ್ರೆ ಸಾರಜನಕನ ಸ್ಥಿರೀಕರಣ ಮಾಡುತ್ತೆ. ಈ ಸಾರಜನ ಸ್ಥಿರೀಕರಣ ಮಾಡಿ ನಮ್ಮ ಬೆಳೆಗಳಿಗೆ ಬೇಕಾಗುವ ಸಾರಜನಕ ನಾವೇನು ಒದಗಿಸ್ತೀವಲ್ಲ, ಆ ಸಾರಜನಕ ಒದಗಿಸುವಂತ ಮಟ್ಟನ ನಾವು ಕಡಿಮೆ ಮಾಡಬಹುದು. ಅಂದ್ರೆ ಸಾರಜನಕ ಕೊಡುವಂತ ಮೂಲ ಯಾವ್ದಪ್ಪ ಅಂತಂದ್ರೆ ಈ ನಮ್ಮ ಯೂರಿಯಾ. ನಾವು ಯೂರಿಯಾ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ, ಮಣ್ಣಿನ ಫಲವತ್ತತೆನೂ ಹಾಳಾಗ್ತಾ ಇದೆ, ಮತ್ತೆ ಹೆಚ್ಚು ಯೂರಿಯಾ ಗೊಬ್ಬರ ಕೊಟ್ಟಾಗ ರೋಗ ಕೀಟಗಳು ಬಾಧೆ ಜಾಸ್ತಿ ಆಗ್ತದೆ. ಅದನ್ನ ತಡೆಗಟ್ಟಕ್ಕೋಸ್ಕರ ಈ ಜೈವಿಕ ಗೊಬ್ಬರಗಳಿಂದ ನಾವು ಬೀಜೋಪಚಾರ ಮಾಡಬೇಕಾಗಿದೆ. ಈ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದ್ರೆ ನಮಗೆ ಮೊದಲನೇ ಅನುಕೂಲತೆ ಏನಪ್ಪ ಅಂತಂದ್ರೆ, ಬೀಜ ಮೊಳಕೆ ಹೊಡೆಯೋದ್ರಲ್ಲಿ ಇದು ಸಹಾಯ ಮಾಡುತ್ತೆ. ಎರಡನೇದು, ಬೆಳೆಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರ ಅದರಲ್ಲಿ ಯೂರಿಯಾದ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಮತ್ತೆ ಈ ಮಣ್ಣಿಗೆ ಇದು ಸೇರೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಮಣ್ಣಿನ ಸೂಕ್ಷ್ಮಾಣು ಜೀವಾಣುಗಳಿಗೆ ಆಹಾರ ಕೊಟ್ಟಂಗಾಗಿ ಸೂಕ್ಷ್ಮಾಣು ಜೀವಾಣುಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಈಗ ನಾವು ಬೆಳೆಯುವಂತ ಮುಖ್ಯವಾದ ಬೆಳೆಗಳು ನಮ್ಮ ಪ್ರದೇಶಗಳಲ್ಲಿ ಮೆಕ್ಕೆಜೋಳ. ಈ ಮೆಕ್ಕೆಜೋಳಗೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಈ ಮೆಕ್ಕೆಜೋಳಕ್ಕೆ ಯಾವ್ದಪ್ಪ ಅಂದ್ರೆ ಅಜೋಸ್ಪಿರಿಲಮ್ 500 ಗ್ರಾಂ ಪ್ರತಿ ಹೆಕ್ಟರ್ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಈ ಬೀಜೋಪಚಾರ ಮಾಡೋ ವಿಧಾನ ಏನಪ್ಪ ಅಂತಂದ್ರೆ, ಮೊದಲು ನಾವು ಒಂದು 15 ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡ್ತಿದೀವಿ ಅಂತಂದ್ರೆ, ನಾವು ಈ ಡಿಕಾಕ್ಷನ್ ತರ ಒಂದು 250 ml ಅಷ್ಟು ಬೆಲ್ಲದ ದ್ರಾವಣವನ್ನ ತಯಾರು ಮಾಡ್ಕೋಬೇಕು. ಈ ಬೆಲ್ಲದ ದ್ರಾವಣ ತಯಾರು ಮಾಡಿಕೊಂಡು ಈ ಬೆಲ್ಲದ ದ್ರಾವಣನ ಈ ಏನು ನಾವು ಯಾವ್ದಕ್ಕೆ ಬೀಜಕ್ಕೆ ನಾವು ಬೀಜೋಪಚಾರ ಮಾಡ್ತೀವಿ ಅಂತೀವೋ ಆ ಬೀಜದ ಮೇಲೆ ಲೇಪನೆ ಮಾಡಬೇಕು. ಲೇಪನೆ ಮಾಡಿಬಿಟ್ಟು ನಾವು ಕೈಗೆ ಯಾವ್ದೋ ಒಂದು ಗ್ಲೌಸ್ ಹಾಕೊಂಡು ಚೆನ್ನಾಗಿ ಅದನ್ನ ಮಿಶ್ರಣ ಮಾಡ್ಕೋಬೇಕು. ಯಾಕೆ ಈ ಬೆಲ್ಲದ ನೀರನ್ನ ನಾವು ಹಾಕ್ತಿದೀವಿ ಅಂತಂದ್ರೆ, ಇದರಲ್ಲಿರುವಂತ ಅಂದ್ರೆ ಸುಕ್ರೋಸ್ ಎನರ್ಜಿ, ಈ ಎನರ್ಜಿ ನಾವು ಜೀವಾಣುಗಳನ್ನ ಓಪನ್ ಮಾಡಿ ಹಾಕಿದ ತಕ್ಷಣ ಅವು ಅದ್ರ ಮೇಲೆ ಬೆಳವಣಿಗೆ ಆಗೋಕ್ಕೋಸ್ಕರ ಬೇಕಾಗುತ್ತೆ, ಆಹಾರ ಬೇಕಲ್ಲ ಜೀವಾಣುಗಳಿಗೆ. ಇದನ್ನ ನಾವು ಬೆಲ್ಲದ ನೀರಲ್ಲಿ ಲೇಪನೆ ಮಾಡಬೇಕು. ಅದಾಗಿ ಒಂದು 5-10 ನಿಮಿಷ ಆದ ತಕ್ಷಣ ಬೀಜೋಪಚಾರ ಮಾಡಕ್ಕೆ ನಾವು ಏನು ಜೈವಿಕ ಗೊಬ್ಬರಗಳನ್ನ ಇಟ್ಕೊಂಡಿರ್ತೀವೋ, ಅಜೋಸ್ಪಿರಿಲಮ್ ಆಗಿರ್ಬೋದು ಮತ್ತೆ ರಂಜಕ ಕರಗಿಸುವ ಗೊಬ್ಬರ ಆಗಿರ್ಬೋದು, PSP ಅಂತ ಕರಿತೀವಿ, ಇವೆರಡನ್ನು ಈ ಮೆಕ್ಕೆಜೋಳದ ಬೆಳೆಗಳಿಗೆ ನಾವು ಪುಡಿನ 500 ಗ್ರಾಂ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಬಿತ್ತನೆ ಮಾಡಬಹುದು. ಈ ರೀತಿ ನಾವು ಮಾಡಿ ಬಿತ್ತನೆ ಮಾಡೋದ್ರಿಂದ ನಮಗೆ ಏನಪ್ಪ ಲಾಭ ಅಂತಂದ್ರೆ, ನಾವು ಯೂರಿಯಾ ಅಂತ ಏನ್ ಕೊಡ್ತೀವಲ್ಲ, ಈಗ ಉದಾಹರಣೆಗೆ 150 ಕೆಜಿ ಸಾರಜನಕ 2.5 ಎಕರೆ ಪ್ರದೇಶಕ್ಕೆ ಅಂತ ಹೇಳ್ತೀವಿ ಅಂದ್ರೆ ಸುಮಾರು 60 ಕೆಜಿ ಅಷ್ಟು ಸಾರಜನಕ ಕೊಡ್ರಿ ಎಕರೆಗೆ ಅಂತ ಹೇಳ್ತೀವಿ. ಇಲ್ಲಿ ನಾವು ಶೇಕಡ 10-15% ಅಷ್ಟು ಸಾರಜನಕನ ಕಡಿಮೆ ಮಾಡಬಹುದು. ಅವಾಗ ನಮ್ಗೆ ಏನಾಗುತ್ತೆ, 40 ಕೆಜಿ ಸಾರಜನಕ ನಾವು ಕೊಡಬಹುದು. ಯಾಕೆ ಅಂತಂದ್ರೆ, ಏನು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದಾಗ ಈ ಒಂದು ಸಾರಜನಕ ಸ್ಥಿರೀಕರಣ ಮಾಡುವಂತ ಶಕ್ತಿ ಈ ಒಂದು ನಮ್ಮ ಬೇರುಗಳಿಗೆ ಬರುತ್ತೆ. ಹಾಗಾಗಿ ಈ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಬಹಳ ಬಹಳ ಮುಖ್ಯ. ಹಾಗಾಗಿ ನಾವು ರೈತ ಬಾಂಧವರು ಈ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಕಡೆ ಹೆಚ್ಚು ಗಮನ ಕೊಟ್ಟರೆ ನಮ್ಮ ಆದಾಯದಲ್ಲೂ ನಾವು ಹೆಚ್ಚು ಮಾಡ್ಕೋಬಹುದು, ಮಣ್ಣಿನ ಫಲವತ್ತತೆಯನ್ನು ಸಹ ನಾವು ಕಾಪಾಡಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಮಲ್ಲಿಕಾರ್ಜುನ್ ನೀವು ಸಂಪರ್ಕ ಮಾಡಬಹುದು 9449686495. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಮತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಜಿಲ್ಲಾ ಪಂಚಾಯತ್ ಸಿಇಒ ದಿವಾಕರ್. ತಾವೆಲ್ಲರೂ ಕೂಡ May 10 ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಬೇಕು. ತಾವೆಲ್ಲ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಮತದಾನವನ್ನು ಮಾಡದೇ ಇರತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿರುತ್ತದೆ. ದಯವಿಟ್ಟು ಎಲ್ಲರೂ ತಮ್ಮ ಸಮೀಪದ ಮತಗಟ್ಟೆಗಳಿಗೆ ತೆರಳಿ ತಾವು ಮತ್ತು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಮತ್ತು ತಮ್ಮ ಸ್ನೇಹಿತರೊಂದಿಗೆ ಮತಗಟ್ಟೆಗೆ ತೆರಳಿ ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿ. ಇದೀಗ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಗುಡೇಹಳ್ಳಿಯ ಪ್ರಗತಿಪರ ಕೃಷಿ ದಂಪತಿಗಳಾದ ಸಿಎನ್ ಬಸಣ್ಣ ಹಾಗೂ ಶ್ರೀಮತಿ ಸಿಬಿ ಸುಜಾತ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಗುಡ್ಡೇಹಳ್ಳಿಯ ಪ್ರಗತಿಪರ ಕೃಷಿಕ ದಂಪತಿಗಳಾದಂತಹ ಸಿಎನ್ ಬಸಣ್ಣ ಹಾಗೂ ಸಿಬಿ ಸುಜಾತ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಬಸಣ್ಣ ಮತ್ತು ಸುಜಾತಮ್ಮ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಮೊದಲೇದಾಗಿ ಬಸಣ್ಣ ಅವ್ರನ್ನ ಮಾತಾಡಿಸ್ತಾ ಇದೀವಿ. ಈ ಒಂದು ಸಮಗ್ರ ಕೃಷಿ ಬದುಕು ಮಾಡ್ಬೇಕಂತ ಹೇಳಿ ನಿಮ್ಗೆ ಯಾಕೆ ಅನಿಸ್ತು? ಸಮಗ್ರ ಕೃಷಿ ಬದುಕು ಮನುಷ್ಯನ ಕಂಪ್ಲೀಟ್ ಬದುಕಿಗೆ ಸಹಕಾರಿ ಸರ್. ಒಬ್ಬ ಆರ್ಮ್ಡ್ ಫೋರ್ಸ್ ಇರೋ ದೇಶನ ಶ್ರೀಮಂತ ಅನ್ನೋದಕ್ಕಿಂತ ಅನ್ನ ಕೊಡೋ ರೈತನನ್ನ ಶ್ರೀಮಂತ ಅನ್ನೋದು ಉತ್ತಮ ಸರ್. ಜೀವನದಲ್ಲಿ ಎಲ್ಲಾ ರೀತಿಯ ಕಷ್ಟಗಳನ್ನ ಎದುರಿಸೋದಕ್ಕೂ ಈ ಸಮಗ್ರ ಕೃಷಿ ಒಂದು ಕಾರಣ. ರೈತನ ನೆಮ್ಮದಿಯ ಜೀವನಕ್ಕೂ ಸಮಗ್ರ ಕೃಷಿ ಕಾರಣ ಸರ್. ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಬಂದಿದ್ರೆ? ನನ್ನ 30ನೇ ವಯಸ್ಸಿನಿಂದ ನಾನು ಕೃಷಿನೇ ಮಾಡ್ತಾ ಇದ್ದೇನೆ ಸರ್. ಈಗ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ಮಾಡಿದ್ವಿ ಸರ್. ನಂದು MSc ಇನ್ಕಂಪ್ಲೀಟ್ ಆಗಿದೆ, BSc BEd ಆಗಿದೆ ಸರ್. ಎಜುಕೇಶನ್ ಆಗಿದೆ ಮತ್ತೆ ಕೊನೆಗೆ ಕೃಷಿಯಲ್ಲೇ ಆಸಕ್ತಿ ಮೂಡಿ ಕೃಷಿನೇ ಮಾಡ್ತಾ ಇದ್ದೆ ಸರ್. ಯಾಕೆ ಈಗ ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿಕೊಂಡು ಈ ಕೃಷಿ ವೃತ್ತಿನೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರೆ? ತುಂಬಾ ಚಾಲೆಂಜಿಂಗ್ ಆಗಿರೋ ವೃತ್ತಿ ಸರ್ ಇದು. ಐ ಲೈಕ್ ಚಾಲೆಂಜಸ್. ಹಂಗಾಗಿ ನಾನು ವ್ಯವಸಾಯಕ್ಕೆ ಬಂದಿದ್ದೀವಿ ಸರ್. ಹಲವಾರು ಏಳುಬೀಳುಗಳನ್ನ ಕಂಡಿದ್ದೀವಿ. ಸಕ್ಸಸ್ನೂ ಕಂಡಿದ್ದೀವಿ, ದುಡ್ಡಿರೋ ಸ್ಥಿತಿನೂ ಕಂಡಿದ್ದೀವಿ, ದುಡ್ಡು ಇಲ್ಲದೆ ಇರೋ ಸ್ಥಿತಿನೂ ಕಂಡಿದ್ದೀವಿ ಸರ್. ಇದರಲ್ಲಿ ಈಗ ಕೃಷಿ ಸಾಕಷ್ಟು ಚಾಲೆಂಜಿಂಗ್ ಅಂತ ಹೇಳಿದ್ರೆ, ಇದರಲ್ಲಿ ಯಾಕೆ ಅಷ್ಟೊಂದು ಚಾಲೆಂಜಿಂಗ್ ಅಂತ ಹೇಳಿ ನೀವು ಒಂದು ಮನಸ್ಸಿನಲ್ಲಿ ತಿಳ್ಕೊಂಡಿದ್ರೆ? ಚಾಲೆಂಜಿಂಗ್ ಪ್ರತಿದಿನನೂ ಚಾಲೆಂಜಿಂಗೇ ಸರ್. ಯಾಕೆ ಅಂದರೆ ನಮ್ಮ ಅನಿಸಿಕೆಗಳು ನಡೆದೇ ಇರೋದು ಇದೆ ಸರ್. ಇದರಲ್ಲಿ ಜೀವನದಲ್ಲಿ ಕಷ್ಟಪಟ್ಟು ಮಾಡಿದಂಥ ತೋಟಗಳು ನನ್ನ ಕಣ್ಣೆದ್ರೆ ನೀರಿಲ್ಲದೆ ಒಣಗೋದ ದಿನಗಳು ಅದಾವೆ ಸರ್. ಅವುಗಳನ್ನೆಲ್ಲ ಮತ್ತೆ ಸಹಜ ಸ್ಥಿತಿ ತರೋದಕ್ಕೆ ಹಗಲು ರಾತ್ರಿ ದುಡ್ದಿದ್ದೀವಿ ಸರ್. ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಹಗಲು ರಾತ್ರಿ ದುಡ್ದಿದ್ದೀವಿ ಸರ್. ಮತ್ತೆ ಯಥಾಸ್ಥಿತಿಯಲ್ಲಿ ನಾವು ಉತ್ತಮವಾದ ರೀತಿಯ ತೋಟಗಳನ್ನು ನೀವು ಕಾಣಬಹುದು ಸರ್. ಈಗ 30 ವರ್ಷ ಆಯಿತು ನಾವು ಕೃಷಿ ಬದುಕಿ ಬಂದು ಅಂತ ಹೇಳಿದ್ರೆ, ನೀವು 30 ವರ್ಷದ ಹಿಂದೆ ಕೃಷಿಗೆ ಬಂದಾಗ ಅವತ್ತಿನ ಒಂದು ಕೃಷಿ ಬದುಕಿನ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಸರ್? ನಮ್ಮ ತಂದೆಯವರು ನಡೆಸ್ತಾ ಇದ್ದ ಕೃಷಿ ತೀರಾ ಸಾಂಪ್ರದಾಯಿಕ ಕೃಷಿ ಇತ್ತು ಸರ್. ಊಟದ ಕಾಳುಗಳನ್ನ ಬೆಳ್ಕೊಳೋದು, ತಮ್ಮ ಹಸುಗಳನ್ನು ನೋಡ್ಕೊಳೋದು, ತಮ್ಮ ಮಟ್ಟಿಗಿನ ಮಾತ್ರದ ಜೀವನ ಸರ್. ಅದು ಈ ಹಂಕ್ಲು ಬೇಸಾಯ ಅಂತ ಕರೀತಾರೆ ಸರ್ ನಮ್ಮ ನಾಡಲ್ಲಿ, ಅದನ್ನು ಮಾತ್ರ ಮಾಡ್ತಾ ಇದ್ರೆ ಸರ್. ನನಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ ಸರ್, ತೋಟಗಾರಿಕೆಯಲ್ಲಿ ಭಾಳ ಆಸಕ್ತಿ ಇತ್ತು ಸರ್. ನಾನು ಪೂರ್ತಿ ನನ್ನ ಉಸ್ತುವಾರಿಗೆ ಜಮೀನು ಬಂದಮೇಲೆ ನಾವು ತೋಟಗಾರಿಕೆಯನ್ನೇ ಹೆಚ್ಚು ಅವಲಂಬಿಸಿದ್ವಿ ಸರ್. ಈಗ ನೀವು ಕೃಷಿ ಬಂದಾಗ ನಿಮ್ಮ ತಂದೆಯವರ ಕಾಲದಲ್ಲಿ ಬೆಳೆಯತಕ್ಕಂಥ ಬೆಳೆಗಳನ್ನ ಬಿಟ್ಟು ಬೇರೆ ಬೆಳೆಗಳನ್ನ ಬೆಳೆಯಕ್ಕೆ ಪ್ರಯತ್ನ ಮಾಡಿದ್ರೆ ನೀವು? ಹೌದು ಸರ್, ಅದು ಸಂಪೂರ್ಣವಾಗಿ ಅವ್ರದ ಕೃಷಿಗೆ ಹೋಲಿಸಿದ್ರೆ ನನ್ನ ಕೃಷಿಗೂ ಹೋಲಿಸಿದ್ರೆ ಸುಮಾರಷ್ಟು ವ್ಯತ್ಯಾಸ ಇದೆ ಸರ್. ಅವರು ಮೊದಲು ಈ ಸಾಂಪ್ರದಾಯಿಕ ಬೆಳೆಗಳನ್ನು ಮಾತ್ರ ಬೆಳೀತಾ ಇದ್ರು ಸರ್. ಇವತ್ತು ನಾನು ನನ್ನ ತೋಟದಲ್ಲಿ ಹೈಬ್ರಿಡ್ ತೆಂಗು ಮಾಡಿದ್ದೀವಿ, ಅಡಿಕೆ ಮಾಡಿದ್ದೀವಿ, ಟಿಶು ಬಾಳೆ ಮಾಡಿದ್ದೀವಿ, ಅಡಿಕೆ ನರ್ಸರಿಯನ್ನು ಮಾಡಿದ್ದೀವಿ, ಆಮೇಲೆ ಮೆಣಸಿನ ಬಳ್ಳಿಯನ್ನು ಬೆಳೆದಿದ್ದೀವಿ, ಕಾಳುಮೆಣಸನ್ನು ಮಾಡಿದ್ದೀವಿ. ಇದು ಎಲ್ಲದು ಪೇರೆಂಟ್ಸ್ಗೆ ಈ ಥರದ ತೋಟ ಮಾಡ್ಬೋದು ಅನ್ನೋದು ಒಂದು ಕಲ್ಪನೆನೇ ಇರಲಿಲ್ಲ, ಬಟ್ ಅದನ್ನ ಸಾಕಾರಗೊಳಿಸಿದೇವೆ ಅನ್ನೋ ಸಂತೋಷ ನಮಗಿದೆ ಸರ್. ಯಾಕೆ ಒಂದೇ ಬೆಳೆಗೆ ಸೀಮಿತ ಆಗದೆ ಎಲ್ಲ ಒಂದು ಸಮಗ್ರ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಅನಿಸ್ತು? ಖಂಡಿತ ಸಮಗ್ರ ಕೃಷಿನೇ ಬೇಕು ಸರ್. ಯಾಕೆ ಅಂದ್ರೆ ಒಂದು ಬೆಳೆ ಕೈ ಕೊಟ್ರೆ ಏನೋ ಪ್ರಾಕೃತಿಕ ವಿಕೋಪಗಳಿಂದ ಇರ್ಬೋದು ಅಥವಾ ಮತ್ತೊಂದು ತೊಂದರೆ ಇರ್ಬೋದು, ಮಾರ್ಕೆಟಿಂಗ್ ತೊಂದರೆಗಳು ಇರ್ಬೋದು, ಒಂದು ಬೆಳೆ ಕೈ ಕೊಟ್ರೆ ಖಂಡಿತ ಇನ್ನೊಂದು ಬೆಳೆ ಕೈ ಹಿಡಿದೇ ಹಿಡಿತದೆ. ಅದಕ್ಕೋಸ್ಕರನೇ ಹಲವಾರು ಬೆಳೆಗಳು ಅಥವಾ ಸಮಗ್ರ ಕೃಷಿ ಅಂತ ಏನು ಹೇಳ್ತಾರೆ ಅದನ್ನ ಮಾಡಿದ್ರೆ ಒಳ್ಳೇದು ಸರ್. ಈಗ ಅದರಲ್ಲೂ ನೀವು ಸಮಗ್ರ ಕೃಷಿಯಲ್ಲಿ ಈ ಒಂದು ತೋಟಗಾರಿಕೆ ಬೆಳೆಗಳನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರೆ? ತೋಟಗಾರಿಕೆ ಬೆಳೆಗಳು ದೀರ್ಘಾವಧಿ ಬೆಳೆಗಳು, ನಮ್ಮ ತಪ್ಪನ್ನ ತಿದ್ದಿಕೊಳ್ಳೋದಕ್ಕೆ ಸಾಕಷ್ಟು ಕಾಲಾವಕಾಶ ಇರ್ತದೆ ಸರ್ ಇದರಲ್ಲಿ. ಮತ್ತೆ ಆರ್ಥಿಕ ದೃಷ್ಟಿಯಿಂದ ನೋಡಿದ್ರು ಹಂಕಲ ಬೇಸಾಯಗಳಿಗಿಂತ ಇದು ಉತ್ತಮ ಅನ್ನಿಸ್ತದೆ ಸರ್. ಈಗ ಹಂಕಲ ಬೇಸಾಯ ಅಂತಂದ್ರೆ ನಿಮ್ಮ ಒಂದು ಅನಿಸಿಕೆ ಏನಂತ ಹೇಳ್ತೀರಾ? ತುಂಬಾ ಅದು ನನ್ನ ವ್ಯಕ್ತಿತ್ವಕ್ಕೂ ಹೊಂದದೇ ಇರೋಂತ ತುಂಬಾ ಕೆಲಸಗಳು ಹಂಕಲ ಬೇಸಾಯದಲ್ಲಿ ಇದಾವೆ ಸರ್. ನನಗೆ ತೀರಾ ಹಳ್ಳಿ ಭಾಷೆಯಲ್ಲಿ ಹೇಳೋದು ಅಂದ್ರೆ ಈ ಬಣವೆ ಹಾಕೋದಕ್ಕೆ ಬರಲಿಲ್ಲ, ಪ್ರತಿದಿನ ಕೂಲಿಯವ್ರನ್ನ ಮೇಂಟೈನ್ ಮಾಡೋದು, ಅದು ನನಗೆ ಬಹಳ ಹಿಂಸೆ ಆಗುತ್ತೆ ಸರ್. ಹಂಗಾಗಿ ಅಷ್ಟೊಂದು ನನಗೆ ಆಗಿ ಬರಲಿಲ್ಲ ಸರ್ ಅದು ಹಂಕಲ ಬೇಸಾಯ. ಈಗ ಸುಜಾತಮ್ಮ ಅವ್ರನ್ನ ಮಾತಾಡ್ಸೋಣ. ಸುಜಾತಮ್ಮ ಅವರೇ, ನಿಮ್ಮ ಒಂದು ಬಾಲ್ಯ ಜೀವನ ಕೃಷಿ ಬದುಕಿನಿಂದ ಕೂಡಿತ್ತ ಅಥವಾ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದೀರಾ? ಇಲ್ಲ ಸರ್, ಎರಡರಲ್ಲೂ ಇತ್ತು. ಅಲ್ಲಿ ತಂದೆ ತಾಯಿಗಳ ಮನೆಯಲ್ಲೂ ಕೆಲಸ ಮಾಡ್ಕೊಂತಾನೆ ಬೆಳೆದಿರೋದು. 8ನೇ ಕ್ಲಾಸ್ವರೆಗೂ ಓದಿದೆ ಸರ್ ಅಷ್ಟೇ ನಾನು. ಆಮೇಲೆ ಅಲ್ಲಿ ಕೆಲಸ, ಅವಾಗೇನು ತೋಟ ಇರಲಿಲ್ಲ, ಹೊಲಗಳ ಕೆಲಸಕ್ಕೆ ಅದಕ್ಕೆ ಹೋಗ್ತಿದ್ವಿ. ನಾನು 4ನೇ ಮಗಳು, ಚಿಕ್ಕಳು. ನಮ್ಮಣ್ಣ ಒಬ್ಬ ಓದಲಿ ಅಂತಂದು ಅವನ್ನ ಓದಿಸ್ತಾ ಇದ್ರು. ಹಂಗಾಗಿ ನಾವು ಮತ್ತೆ ನಮ್ಮ ಅಪ್ಪಾಜಿ ಜೊತೆ ನಾವು ಕೆಲಸ ಮಾಡ್ಬೇಕಾಯ್ತು. ಕೆಲಸದಲ್ಲೆಲ್ಲ ಇದೆ ಸರ್. ಈಗ ಸಾಕಷ್ಟು ಮಹಿಳೆಯರು ಇವತ್ತು ವಿದ್ಯಾಭ್ಯಾಸ ಮಾಡಿಕೊಂಡು ಸಾಕಷ್ಟು ಸರ್ಕಾರಿ ಕೆಲಸಕ್ಕೆ ಹೋಗಿರೋದನ್ನ ನೀವು ನೋಡಿದ್ದೀರಾ. ನಾವು ಆ ಥರ ಕೆಲಸಕ್ಕೆ ಹೋಗ್ಬೇಕು, ಓದಬೇಕು ಅಂತ ಅವತ್ತಿನ ದಿನದಲ್ಲಿ ನಿಮಗೆ ಬರಲಿಲ್ಲ ಅಂತ ಹೇಳ್ತೀರಾ? ನಮ್ಮ ಕುಟುಂಬದಲ್ಲಿ ಎಜುಕೇಶನ್ ಸ್ವಲ್ಪ ಕಡಿಮೆನೇ ಸರ್. ಎಲ್ಲ ನಮ್ಮ ಅಕ್ಕರಾಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ಎಜುಕೇಶನಿಗೆ ಅಷ್ಟು ಇದಾಗಲಿಲ್ಲ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಸರ್. ನಮ್ಮ ತಂದೆಗೆ 5 ಜನ ಹೆಣ್ಮಕ್ಳು ತಂಗಿಯರು, ಆಮೇಲೆ ನಮ್ಮ ತಂದೆಗೆ ನಾವು 3 ಜನ ಹೆಣ್ಮಕ್ಳು. ಹಂಗಾಗಿ ಭಾಳಷ್ಟು ಜನ ಆಗ್ಬಿಟ್ವಿ. ಹಂಗಾಗಿ ಓದ್ಸಕ್ಕಷ್ಟು ಇದು ಮಾಡಲಿಲ್ಲ, ಹಂಗಾಗಿ ಓದಕ್ ಆಗ್ಲಿಲ್ಲ ಸರ್. ಅವಾಗ್ಲಿಂದನೂ ಕೃಷಿಯೆಲ್ಲ ತೊಡಗಿದ್ವಿ, ಈಗಲೂ ಅದೇ ಮಾಡ್ತಿದ್ದೆ ಸರ್. ಈಗ ನಿಮ್ಮ ಒಂದು ತವರು ಮನೆಯಲ್ಲಿ ಕೃಷಿ ಬದುಕು ಅಂತಂದ್ರೆ ನೀವು ಏನೇನು ಕಲ್ತ್ಕೊಂಡ್ರೆ? ಪ್ರತಿಯೊಂದು ಸರ್, ಮೇವು ಕೊಯ್ಯೋದಿಂದ ಹಿಡಿದು ಪ್ರತಿಯೊಂದು, ಗೊಬ್ಬರ ಚೆಲ್ಲೋದು, ಕಳೆ ತೆಗೆಯೋದು, ಅವಾಗ ಶೇಂಗಾ ಇದು ಮೆಣಸಿನ ಹಣ್ಣು ಹಾಕ್ತಿದ್ರು, ಎಲ್ಲ ಪ್ರತಿಯೊಂದು ಅಲ್ಲಿ ಕಲ್ತು ಬಂದಿರದೆ ಸರ್. ಅಲ್ಲೇನು ತೋಟ ಇರಲಿಲ್ಲ, ಇಲ್ಲಿ ಬಂದೇ ತೋಟದ ಜೀವನ ಇದಾಗಿದ್ದು ಅಲ್ಲೇ ಸುಮಾರು ಹೆಚ್ಚು ಪಾಲು ಕೆಲಸ ಕಲ್ತು ಬಂದಿರೋದು ಸರ್. ಅಂದ್ರೆ ನಿಮ್ದು ಯಾವ ಊರು ತವರು ಮನೆ ಅಲ್ಲಿ ಅಂದ್ರೆ ಏನೇನು ಬೆಳೆಗಳು ಬೆಳೀತಾ ಇದ್ರ? ನಮ್ದು ಇದು ಗುಡ್ಡಳ್ಳಿನೇ ಸರ್, ಪಕ್ಕದ ಮನೆಯಲ್ಲೇ ಆಗಿರೋದು. ಅವಾಗ ಹತ್ತಿ, ಶೇಂಗಾ, ಜೋಳ ಈ ತರ ಎಲ್ಲ ಬೆಳೀತದೆ ಸರ್. ಈಗ ನೀವು ಮದುವೆ ಆದ್ಮೇಲೆ ಅಂದ್ರೆ ನಿಮ್ಮ ಒಂದು ಗಂಡನ ಮನೆಯಲ್ಲಿ ಅಂದ್ರೆ ನೀವು ಏನ್ ಬದಲಾವಣೆ ಮಾಡಿದ್ರೆ ಕೃಷಿಯಲ್ಲಿ? ನಾವು ಬಂದಾಗ ಸರ್ 1.5 ಎಕರೆ ಇನ್ನು ಸಸಿ ಅಷ್ಟೇ ಇತ್ತು ಸರ್ ತೋಟ. ಆಮೇಲೆ ಬಂದ್ಮೇಲೆ 4 ಎಕರೆ ತಾಳೆ ಹಾಕಿದ್ವಿ ಸರ್. ಅದು ಈ ಮಳೆ ಬರಗಾಲ ಆಗಿ ಅದನ್ನು ತೆಗಿಯೋ ಪರಿಸ್ಥಿತಿ ಬಂತು. ಸುಮಾರು 4-5 ಬೋರ್ ಹೊಡೆಸಿದ್ವಿ, ಅದು ಸಕ್ಸಸ್ ಆಗಲಿಲ್ಲ ಸರ್. ಕೊನೆಗೆ ಮಳೆ ಇದಾಯ್ತು, ಆಮೇಲೆ ಇಂಗಗುಂಡಿ ಮಾಡಿದ್ವಿ, ಆಮೇಲೆ ಟ್ಯಾಂಕರ್ ನೀರು ಹೊಡೆಸಿದ್ವಿ. ಭಾಳಷ್ಟು ಕಷ್ಟಗಳನ್ನ ಅನುಭವಿಸಿ ಕೊನೆಗೆ ಈ ಹಂತಕ್ಕೆ ಬಂದಿದ್ವಿ ಸರ್. ಈಗ ನರ್ಸರಿ ಮಾಡಿದೀವಿ ಅಂತ ಹೇಳಿದ್ರ, ನರ್ಸರಿಯಲ್ಲಿ ಯಾವ್ಯಾವ ಸಸಿಗಳನ್ನ ಸಾಕಾಣಿಕೆ ಮಾಡಿ ರೈತರಿಗೆ ಕೊಡ್ತಾ ಇದ್ರ? ಈಗ ಸರ್ ಈ ಸಲ ಸೇರಿ ಮೂರನೇ ವರ್ಷ ನಾವು ನರ್ಸರಿ ಮಾಡ್ತಾ ಇರೋದು. ಫಸ್ಟಿಗೆ ಒಂದು 12,000 ಸಾಕಿದ್ವಿ ಅಡಿಕೆ ಸಸಿನ ಸರ್. ನಮ್ಮ ಮನೆಗೆ ಮಾಗತ್ರ ಕಾಳುಮೆಣಸಿನ ಬಳಿ ಬೆಳಕಂತ ನಮ್ಮ ತೋಟದಲ್ಲೇ, ನಮಗಷ್ಟೇ ಮಾರಾಟಕ್ಕೇನಲ್ಲ, ಅಡಿಕೆ ಮಾತ್ರ ಮಾರಾಟಕ್ಕೆ ಮಾಡ್ತದೆ ಸರ್. ಈಗ ನರ್ಸರಿ ಮಾಡ್ಬೇಕಂತ ನೀವು ಉತ್ತೇಜನ ಕೊಟ್ರೆ, ಏನ್ ನಿಮ್ಮ ಮನೆಯವರ ಪ್ರೋತ್ಸಾಹದಿಂದ ಈ ಒಂದು ನರ್ಸರಿ ಮಾಡಿದ್ರಿ? ಇಲ್ಲ, ನಮ್ಮ ಮನೆಯವರ ಉತ್ತೇಜನದಿಂದನೇ ಸರ್ ಮಾಡಿರೋದು. ನಮಗೇನು ಫಸ್ಟ್ಗೆ ಈ ಐಡಿಯಾ ಇರಲಿಲ್ಲ ನರ್ಸರಿ ಮಾಡ್ಬೇಕು ಅಂತಂದು. ನಮ್ಮಲ್ಲಿ ಮಳೆ ಸ್ವಲ್ಪ ಕಡಿಮೆ ಯಾವಾಗ್ಲೂ, ಇದ್ರಲ್ಲೂ ಸ್ವಲ್ಪ ಇದಾಗ್ತತಿ, ಯಾಕೆ ಮಾಡಬಾರ್ದು ಅಂತಂದು ಮಾಡ್ತಾ ಇರೋದು. ಈಗ ಸಾವಯವ ಕೃಷಿ ಪದ್ಧತಿಗೆ ನಾವು ಪುನಃ ಬರಬೇಕು ರಾಸಾಯನಿಕ ಕೃಷಿಯಿಂದ ಬಿಟ್ಟು ಅಂತ ಹೇಳಿದ್ರ, ಯಾಕೆ ಅನಿಸುತ್ತೆ ನಿಮಗೆ ಸಾವಯವ ಕೃಷಿಗೆ ಬರಬೇಕು, ಸಾವಯವದಲ್ಲಿ ನಾವು ಬೆಳೆಗಳನ್ನ ಬೆಳಿಬೇಕು ಅಂತ? ಸರ್, ಅದು ಹೆಚ್ಚಿಗೆ ಗೊಬ್ಬರ ಹಾಕಿ ಬೇಗ ಅದ್ರ ಆಯುಷ್ ಕಡಿಮೆ ಮಾಡ್ಕೊಂಡಂಗೆ ಗೊಬ್ಬರ ಹಾಕದು ಸರ್. ಸಾವಯವ ಇದಾದ್ರೆ ಬಹಳಷ್ಟು ದಿನ ಬರುತ್ತೆ ಅಂದ್ರೆ, ನಾವು ಫಸ್ಟಿಂದ ಏನಲ್ಲ, ಇತ್ತೀಚೆಗೆ ಒಂದ್ 2 ವರ್ಷದಿಂದ ಈ ಕಡೆಯಿಂದ ಇದು ಮಾಡ್ಕೊಂಡಿರೋದು ಸರ್, ಸಾವಯವ ಇದ್ ಮಾಡ್ಬೇಕು ಅಂತಂದು ಸರ್. ಈಗ ಎಲ್ಲ ನೋಡ್ತಾ ಇದ್ರೆ ಸಾವಯವ ಕೃಷಿನೇ ಉತ್ತಮ ಅನಿಸ್ತದೆ. ಯಾಕೆ ಅನಿಸುತ್ತೆ ನಿಮಗೆ ಸಾವಯವ ಕೃಷಿ ಉತ್ತಮ ಅಂತ? ರಾಸಾಯನಿಕ ಅಂದ್ರೆ ಖರ್ಚು, ಹೊರಗಿಂದ ತಂದು ಹಾಕ್ಬೇಕು. ಸಾವಯವ ಅಂದ್ರೆ ನಮ್ಮ ಹಸುಗಳದ್ದೇ ಗೊಬ್ಬರ, ಆಮೇಲೆ ಜೀವಾಮೃತ ನಾವೇ ಮನೇಲಿ ತಯಾರು ಮಾಡ್ತೀವಿ, ಮೆಣಸಿನ ಬಳಿಗೆ ಅದಕ್ಕೆ ತೋಟಕ್ಕೆ ಎಲ್ಲ ಹಾಕ್ತೀವಿ. ಪರವಾಗಿಲ್ಲ ಸರ್, ಮುಂಚೆ ಎಲ್ಲ ಇದ್ರ ರಾಸಾಯನಿಕ ಗೊಬ್ಬರದಿಂದ ಬಹಳಷ್ಟು ಅಡಿಕೆ ಮರಗಳು ತಲೆ ಎಲ್ಲ ಹೋಗ್ಬಿಟ್ವು. ಈಗ ಸ್ವಲ್ಪ ಸುಧಾರಿಸಿದೆ ಸರ್ ಸಾವಯವ ಕೃಷಿ ಮಾಡಿರೋದ್ರಿಂದ. ಈಗ ಬಸಣ್ಣ ಅವರೇ, ಈಗ ನಿಮ್ಮ ಮನೆಯವರು ಹೇಳಿದ್ರು ಈ ಒಂದು ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಒತ್ತನ್ನ ಕೊಡಬೇಕು ಅಂತ ಹೇಳಿದ್ರು, ಅಂದ್ರೆ ನೀವು ಯಾವ ರೀತಿ ಅದಕ್ಕೆ ಪ್ರೋತ್ಸಾಹ ಕೊಡ್ತೀರಾ? ನಾವು ಈಗ ಮುಂಚೆ ಎಲ್ಲ ರಾಸಾಯನಿಕ ಕೃಷಿ ಮಾಡ್ತಾ ಇದ್ವಿ ಸರ್, ಈಗ 2 ವರ್ಷದಿಂದ ನಾವು ಸಾವಯವ ಕೃಷಿಗೆ ನಿಧಾನಕ್ಕೆ ಬದಲಾವಣೆ ಮಾಡ್ಕೊಂತಾ ಇದ್ವಿ ಸರ್. ಒಂದು ಮುಂದಿನ ಜನಾಂಗಕ್ಕೆ ಭೂಮಿಯನ್ನ ಉತ್ತಮ ಸ್ಥಿತಿಯಲ್ಲಿ ವರ್ಗಾಯಿಸೋದು ನಮ್ಮ ಜವಾಬ್ದಾರಿ ಆಗಿದೆ ಸರ್. ಮತ್ತೆ ರೈತರ ಖರ್ಚನ್ನ ಕಡಿಮೆ ಮಾಡಬೇಕಾಗಿದೆ. ನಮ್ಮ ದುಡ್ಡನ್ನ ಹೋಗಿ ಯಾವುದೋ ಎಂ ಕಂಪ್ನಿ ಕೊಟ್ಟು ನಾವು ಬರೀ ಕೈಯಲ್ಲಿ ವಾಪಸ್ ಬರೋದಕ್ಕಿಂತ ನಮ್ಮಲ್ಲಿರೋ ಕಚ್ಚಾ ಪದಾರ್ಥಗಳನ್ನೇ ಬಳಸ್ಕೊಂಡು ತೋಟಗಾರಿಕೆಯನ್ನ ಮಾಡೋದು ಅತಿ ಉತ್ತಮವಾದ ರೀತಿ ಅಂತ ಅನಿಸ್ತಾ ಇದೆ ಸರ್. ಈ ವಿಷಯದಲ್ಲಿ ನಮಗೆ KVK ಬಸವನಗೌಡರು ತುಂಬಾ ಮಾರ್ಗದರ್ಶನ ಮಾಡ್ತಿದ್ದಾರೆ ಸರ್. ಅಂದ್ರೆ ಇವತ್ತು ಕೃಷಿಯಲ್ಲಿ ನಾವು ಖರ್ಚನ್ನ ಕಡಿಮೆ ಮಾಡಿಕೊಂಡಾಗ ಲಾಭದಾಯಕವಾದಂತಹ ಒಂದು ಕೃಷಿ ಆಗುತ್ತಲ್ವಾ? ಖಂಡಿತ ಸರ್, ಖರ್ಚೇ ಇಲ್ಲ ಅಂದ್ಮೇಲೆ ನಮಗೆ ಬಂದ ಹಣ ಎಲ್ಲದು ನಮ್ದೇನೆ. ಹಂಗಾಗಿ ಆದಷ್ಟು ಸಾವಯವ ಮಾಡದೆ ಉತ್ತಮ ಅಂತ ಅನಿಸ್ತದೆ. ಈಗ ರಾಸಾಯನಿಕ ಕೃಷಿ ಮಾಡ್ತಕ್ಕಂಥವ್ರು ನೀವು, ಈಗ 2 ವರ್ಷದಿಂದ ಈಚೆ ಸಾವಯವ ಕೃಷಿ ಬಂದಿರಲ್ಲ, ಅಲ್ಲಿ ಏನು ಬದಲಾವಣೆಗಳನ್ನ ಕಂಡಿದ್ದೀರಾ? ಪ್ರತಿ ಗಿಡಗಳಲ್ಲೂ ಇದನ್ನ ಕಾಣಿಸ್ತಾ ಇದೆ ಸರ್. ಈಗ ಒಂದು ರಾಸಾಯನಿಕ ಕೃಷಿ ಆದರೆ ತಕ್ಷಣ ಬಳಸ್ತೀವಿ, ತಕ್ಷಣ ರಿಸಲ್ಟ್, ಮತ್ತೆ ತಕ್ಷಣ ಅದರದ್ದು ಕಥೆನೂ ಮುಗಿದೋಗ್ತದೆ ಸರ್. ಸಾವಯವ ಆದರೆ ಫಲಿತಾಂಶ ನಿಧಾನ, ಆದರೆ ಶಾಶ್ವತವಾಗಿರ್ತದೆ ಸರ್. ಈ ಕಾರಣಕ್ಕೋಸ್ಕರನೇ ನಾವು ಸಾವಯವಕ್ಕೆ ಬಂದಿದ್ದೀವಿ. ಅಂದ್ರೆ ಬೆಳೆಯಲ್ಲೂ ಬದಲಾವಣೆ ಕಾಣಬಹುದು, ಅಂದ್ರೆ ಮಣ್ಣಿನಲ್ಲೂ ಬದಲಾವಣೆ ಕಾಣಬಹುದು ಅಲ್ವಾ? ಮಣ್ಣಿನ ರಚನೆಯಲ್ಲೂ ಬದಲಾವಣೆ ಕಾಣಬಹುದು ಸರ್. ಮುಂಚೆ ಎಲ್ಲ ನಮ್ಮ ನೆಲಗಳಲ್ಲಿ ಓಡಾಡಿದ್ರೆ ಒಂಥರ ಚಪ್ಪಲಿ ಇಲ್ಲದೆ ಓಡಾಡೋದು ಕಷ್ಟ ಆಗೋದು, ಇವಾಗ ನಾವು ಬರಿಕಲ್ಲಲ್ಲೇ ಓಡಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್. ಅಂದ್ರೆ ಸಾವಯವ ಕೃಷಿ ಬಂದ್ಮೇಲೆ ಅಷ್ಟು ಮೃದುವಾಗಿದೆ ಮಣ್ಣು. ಹೌದು ಹೌದು, ನಮ್ಮ ತೋಟದ ತ್ಯಾಜ್ಯಗಳೆಲ್ಲ ಎಲ್ಲವನ್ನು ಮುಂಚೆ ನಾವು ಸುಟಾಕೋದು ಅದು ಇದು ಮಾಡ್ತಿದ್ವಿ, ಇವತ್ತಿಲ್ಲ ಸರ್. ಅದನ್ನ ಮಲ್ಚಿಂಗ್ ಮಾಡಿ ಅಲ್ಲೇ ಕೊಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಸರ್. ಈಗ ಮೊದಲೆಲ್ಲ ಎಲ್ಲ ತ್ಯಾಜ್ಯಗಳನ್ನೆಲ್ಲ ಸುಡ್ತಾ ಇದ್ರಲ್ಲ, ಅದನ್ನ ನಾವು ಗೊಬ್ಬರ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಯಾರು ಸಲಹೆ ಕೊಟ್ರು? ಬಸವನಗೌಡರೇ ಸಲಹೆ ಕೊಟ್ಟಿದ್ದು ಸರ್. ನೀವು ಈ ತರ ವೇಸ್ಟ್ ಮಾಡ್ಕೋಬೇಡ್ರಿ, ಇದನ್ನ ಬಳಸಿ ನೀವು ಗೊಬ್ಬರನೇ ಮಾಡ್ಕೊಳ್ರಿ, ಕೊನೆ ಪಕ್ಷ ಗೊಬ್ಬರ ಆಗದಿದ್ರೆ ಮಲ್ಚಿಂಗಾರು ಮಾಡ್ರಿ ಅಂತ ಹೇಳಿ ಸಲಹೆ ಕೊಟ್ರೆ ಸರ್. ಬಸಣ್ಣ ಅವರೇ, ಒಟ್ಟಾರೆ ನಿಮಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ? ನಮಗೆ 11 ಎಕರೆ ಇದೆ ಸರ್. ಈಗ 11 ಎಕರೆಯಲ್ಲೇ ಎಲ್ಲ ಜಮೀನಲ್ಲೂ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದೆ? ಇಲ್ಲ ಸರ್, ಕೆಲವು ಒಂದು 2-3 ಎಕರೆಯಲ್ಲಿ ಹಂಕಲ್ ಬೆಳೆಯನ್ನ ಬೆಳೀತಿದ್ದೀವಿ ಸರ್. ಊಟಕ್ಕೋಸ್ಕರ ನಾವು ನಮ್ಮ ಆಹಾರನ ನಾವೇ ಬೆಳೀಬೇಕು ಅನ್ನೋ ಉದ್ದೇಶದಿಂದ ಹಂಕಲ್ ಬೆಳೆಯನ್ನ ಬೆಳೀತದೆ ಸರ್. ಈಗ ನಮ್ಮ ಆಹಾರಕ್ಕಾಗಿ ನಮ್ಮ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿರೋ ನಮ್ಮ ಜಮೀನಿನಲ್ಲಿ ಯಾವ ಬೆಳೆಗಳನ್ನ ಬೆಳೀತಾ ಇದ್ರ? ಫಸ್ಟ್ಗೆ ನಾವು ಮುಂಗಾರಲ್ಲಿ ಮೆಕ್ಕೆಜೋಳನೇ ಬೆಳಿತೀವಿ ಸರ್. ಹಿಂಗಾರಲ್ಲಿ ನಾವು ಗೋಧಿ, ಕಡಲೆ ಮತ್ತೆ ಬಿಜಾಪುರ ಜೋಳ ಅಥವಾ ಬಿಳಿಜೋಳ ಆತರ ಕರೀತಾರೆ, ಅದನ್ನ ಬೆಳಿತೀವಿ ಸರ್. ಈಗೆಲ್ಲ ಸಿರಿಧಾನ್ಯಗಳನ್ನ ಸಾಕಷ್ಟು ಬೆಳೀತಾ ಇದ್ದಾರೆ ನಮ್ಮ ರೈತರು ಊಟಕ್ಕಾಗಿ, ಅಂದ್ರೆ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತು ಸಿರಿಧಾನ್ಯ ಸಾಕಷ್ಟು ಪ್ರಾಮುಖ್ಯತೆ ಹೊಂದಿದೆ. ಅಂತಹ ಒಂದು ಸಿರಿಧಾನ್ಯಗಳನ್ನ ಅಲ್ಪ ಸ್ವಲ್ಪ ನಿಮಗೆ ಮನೆ ಬೇಕಾದಷ್ಟು ಬೆಳಕಬೇಕಂತ ನಿಮಗೆ ಅನ್ಸಲ್ವ? ಹೌದು ಸರ್, ಖಂಡಿತ ಆಸೆ ಇದೆ ಸರ್. ಯಾವ ಮನುಷ್ಯನಿಗೆ ಆರೋಗ್ಯ ಉತ್ತಮವಾಗಿ ಇಟ್ಕೋಬೇಕು ಅಂತ ಆಸೆ ಇರಲ್ಲ ಹೇಳ್ರಿ, ಆದ್ರೆ ನನಗೆ ಟೆಕ್ನಿಕಲಿ ತೊಂದರೆ ಇದೆ ಸರ್. ನಂದು ಬ್ಲಾಕ್ ಸಾಯಿಲ್, ಅಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯೋದು ಟೆಕ್ನಿಕಲಿ ಅಷ್ಟು ಸಾಧು ಅಂತ ಅನ್ಸೋದಿಲ್ಲ ಸರ್ ನಮಗೆ. ಹಂಗಾಗಿ ಅದೊಂದು ನನಗೆ ಹಿನ್ನಡೆ ಆದಂಗಾಗಿದೆ ಸರ್. ಕೆಂಪು ಭೂಮಿ ಸಿಕ್ಕರೆ ಖಂಡಿತ ಅದನ್ನ ಬೆಳ್ಕೋಬೇಕು ಅಂತ ನನಗಿದೆ ಸರ್. ಈಗ ಅಡಿಕೆ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರ? ನಾವು 5 ಚಿಲ್ಲರೆ ಎಕರೆ ಅಡಿಕೆ ಮಾಡಿದೀವಿ ಸರ್. ಅಡಿಕೆ ಗಿಡಕ್ಕೆ ನೀವು ಕಾಳು ಮೆಣಸು ಬಳ್ಳಿಯನ್ನು ಹಬ್ಬಿಸಿದ್ರೆ ಸ್ವಲ್ಪ ಭಾಗ ಹಂಗಿದೆ ಸರ್, ಇನ್ನು ಸ್ವಲ್ಪ ಭಾಗ ನಾನು ಬರೀ ಸಿಲ್ವರ್ ಮರನೇ ಬೆಳೆದು ಅದಕ್ಕೆ ಮೆಣಸಿನ ಬಳ್ಳಿ ಹಬ್ಬಿಸಿದ್ದೆ. ಯಾಕನಿಸ್ತು ನೀವು ಈ ಒಂದು ಅರಣ್ಯ ಸಸಿಯಾದಂತ ಸಿಲ್ವರ್ ನ ಬೆಳಿಬೇಕು ಅಂತ? ಇಲ್ಲ, ನಾನು ಮುಂಚೆನೆ ಹೇಳಿದೆ ಸರ್, ನನಗೆ ಚಾಲೆಂಜ್ ಅಂದ್ರೆ ಇಷ್ಟ, ಅದನ್ನೇ ಮಾಡೋದು. ಅಡಿಕೆಗೆ ಒಂದು ಆಲ್ಟರ್ನೇಟಿವ್, ಈಗ ಎಲ್ಲರೂ ಅಡಿಕೆ ಅಡಿಕೆ ಅಂತ ಹೋಗ್ತಿದ್ದಾರೆ, ಅದಕ್ಕೋಸ್ಕರ ಆಲ್ಟರ್ನೇಟ್ ಆಗಿ ಏನಾದರೂ ಮಾಡಬೇಕು, ನೀರು ಕಡಿಮೆ ಬೇಕಿರೋ ಅಂಥದ್ದು ಮಾಡಬೇಕು ಅಂತಂದು ಅದನ್ನು ಮಾಡಿದ್ದೀವಿ ಸರ್. ನಾವು 9x9 ಸಿಲ್ವರ್ ಹಾಕಿದ್ದೀವಿ, ಅದರ ಬುಡದಲ್ಲಿ ಮೆಣಸಿನ ಬಳ್ಳಿಯನ್ನು ಕೊಟ್ಟಿದ್ದೀವಿ ಸರ್. ಈಗ ಅಡಿಕೆ ನಾಟಿ ಮಾಡಿ ಅಂತಂದ್ರೆ ತುಂಬಾ ವರ್ಷಗಳು ಕಳೆದವು. 1.5 ಎಕರೆ ಅಡಿಕೆ ತೋಟಕ್ಕೆ 23 ವರ್ಷ ಆಗಿದೆ ಸರ್. ಇನ್ನು ಕೆಲವು 3 ವರ್ಷದ್ದಿದೆ, ಕೆಲವು 2 ವರ್ಷದ್ದಿದೆ, ಕೆಲವು 1 ವರ್ಷದ್ದೆಲ್ಲ ಇದೆ ಸರ್ ನನ್ನ ಅಡಿಕೆ ತೋಟ. 23 ವರ್ಷದ ಹಿಂದೆ ನೀವು ಅಡಿಕೆ ತೋಟ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಮತ್ತು ಹೆಚ್ಚು ಹೆಚ್ಚು ಈ ಒಂದು ಅಡಿಕೆಯನ್ನ ವಿಸ್ತೀರ್ಣ ಜಾಸ್ತಿ ಮಾಡ್ಬೇಕಂತ ಯಾಕೆ ನೀವು ಇಷ್ಟಪಟ್ರೆ? ನಾವು ಏನೇ ಯಾವುದೇ ಸಾವಯವ ವಿಧಾನ ಮಾಡಲಿ, ರಾಸಾಯನಿಕ ವಿಧಾನ ಮಾಡಲಿ, ಏನೇ ಮಾಡಲಿ ಸರ್, ಕೊನೆಗೆ ಹಣನೇ ಮುಖ್ಯ ಆಗ್ತದೆ. ರೈತನಿಗೆ ಇದು ತನಕ ಈಗ ಅಡಿಕೆ ಅಷ್ಟು ನಿರ್ಧಾರಿತ ಬೆಳೆನ, ಆಮೇಲೆ ಅವನಿಗೆ ಒಂದು ಉತ್ತಮವಾದ ಜೀವನ ನಡೆಸಕ್ ಬೇಕಾದಷ್ಟು ಹಣನ ಬೇರೆ ಯಾವ ಬೆಳೆನೂ ಇದುವರೆಗೂ ತಂದುಕೊಟ್ಟಲ್ಲ ಸರ್. ಇನ್ನೂ ಬರೀ ಹೆದರಿಸ್ತಾ ಇದ್ದಾರೆ ಅಷ್ಟೇ, ಅಡಿಕೆ ರೇಟ್ ಕಡಿಮೆ ಆಗ್ತದೆ ಅಂತಂದು. ಇಲ್ಲ, ಅದು ಸ್ಟಡಿಯಾಗಿ ನಡೀತಾನೆ ಇದೆ. ಬಹುಶಃ ಕೆಲವು ಸಂಘ ಸಂಸ್ಥೆಗಳು ಅದರ ರೇಟ್ ಫಿಕ್ಸ್ ಆಗೋದ್ರಲ್ಲಿ ಹೆಚ್ಚಿನ ಶ್ರಮ ವಹಿಸಿದಾವೆ ಅಂತ ಅನಿಸ್ತದೆ ಸರ್. ಆ ಒಂದು ಕಾರಣದಿಂದಲೇ ಅಡಿಕೆ ವಿಸ್ತೀರ್ಣ ಹೆಚ್ಚಿಗೆ ಆಗ್ತಾ ಇದೆ ಸರ್. ಈಗ ಅಡಿಕೆ ಮತ್ತು ಕಾಳು ಮೆಣಸು ಉತ್ತಮವಾದ ಒಂದು ಇಳುವರಿ ಬರಬೇಕಂತಂದ್ರೆ ಯಾವ ರೀತಿ ನೀವು ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗ್ತಾ ಇದ್ರೆ? ಅಡಿಕೆ ಮತ್ತು ಕಾಳು ಮೆಣಸು ಎರಡಕ್ಕೂ ಸಫಿಶಿಯಂಟ್ ಆದ ಕೊಟ್ಟಿಗೆ ಗೊಬ್ಬರ ಬೇಕು ಸರ್. ಕಾಳುಮೆಣಸಿಗೆ ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಅನಿಸಿದ್ರೆ ಎಲೆಗಳ ಮುಖಾಂತರ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಭೂಮಿಗೆ ಹಾಕೋದಕ್ಕಿಂತ ಕೆಲವು ರೋಗಗಳಿಗೆ ಅದಕ್ಕೆ ಅಥವಾ ಈ ಹೂ ಅರ್ಲಿ ಫ್ಲವರಿಂಗಿಗೆ ಅದಕ್ಕೆ ನೀವು ರಾಸಾಯನಿಕನ ಸ್ಪ್ರೇ ಮಾಡೋದಾದ್ರೆ ಭೂಮಿಗೆ ಹಾಕೋದಕ್ಕಿಂತ ಅದಕ್ಕೆ ಬಳ್ಳಿಗೆ ಸ್ಪ್ರೇ ಮಾಡೋದಕ್ಕೆ ನಾವು ಅದೇ ಥರನೇ ಮಾಡ್ತೇವೆ ಸರ್. ಅಂದರೆ ದ್ರವ ರೂಪದ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದೇವೆ ಸರ್. ಹೌದು, ಆ ಕಾರಣಕ್ಕೇನೆ ನಾವು ಭೂಮಿಗೆ ಹಾಕೋದನ್ನ ಕಡಿಮೆ ಮಾಡಿದ್ದೀವಿ ಸರ್ ರಾಸಾಯನಿಕಗಳನ್ನ. ಒಂದು ಪಕ್ಷ ಕೊಡೋ ಅಂತ ಸಂದರ್ಭ ಬಂದ್ರೆ ನಾವು ಬಳ್ಳಿಗೆ ಸ್ಪ್ರೇ ಮಾಡ್ತೇವೆ ಸರ್. ಈಗ ನಿಮ್ಮ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಕಳೆಗಳ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಮುಂಚೆ ಎಲ್ಲ ಕಳೆನಾಶಕಗಳನ್ನು ಬಳಸ್ತಾ ಇದ್ವಿ ಸರ್, ಈಗ ಆ ಕ್ರಮನ ಕಡಿಮೆ ಮಾಡ್ತಾ ಇದ್ದೀವಿ. ಈ ಸಾವಯವಕ್ಕೆ ಬದಲಾವಣೆ ಆಗ್ತಾ ಇರೋದ್ರಿಂದ ಅದನ್ನ ಕಡಿಮೆ ಮಾಡ್ತಾ ಇದ್ದೀವಿ. ನಾವು 2 ಕಳೆ ಕೊಚ್ಚೋ ಮೋಟರ್ಗಳನ್ನ ಇಟ್ಕೊಂಡಿದ್ದೀವಿ, ಜನನ ಬಳಸಿ ಮತ್ತೆ ಕಳೆ ಕೊಚ್ಚೋ ಮೋಟರ್ಗಳನ್ನ ಉಪಯೋಗಿಸಿಕೊಂಡು ಕಳೆಯನ್ನ ಕಡಿಮೆ ಮಾಡ್ತಾ ಇದ್ದೀವಿ ಸರ್. ಈಗ ಮೊದಲೆಲ್ಲ ನಿಮ್ಮ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಈ ಒಂದು ಕಳೆನಾಶಕಗಳನ್ನ ಸಿಂಪಡಣೆ ಮಾಡಿದಾಗ ಅಲ್ಲೇನು ನೀವು ದುಷ್ಪರಿಣಾಮ ಕಂಡಿದ್ದೀರಾ? ಈ ಒಂದು ಉದಾಹರಣೆ ಹೇಳೋದಾದ್ರೆ, ನಾವು ಯಾವಾಗ ಜೂನ್ನಲ್ಲಿ ಕಳೆನಾಶಕಗಳನ್ನು ಬಳಸ್ತಿದ್ವಿ ಸರ್ ಅಡಿಕೆ ತೋಟಗಳಲ್ಲಿ, ಅದ್ರ ಪರಿಣಾಮ ತಕ್ಷಣ ಆಗತ್ತೆ ಸರ್, ಕಳೆ ತಕ್ಷಣ ಒಣಗೋಗೋದು. ಅಡಿಕೆ ಮರುಗಳ ಮೇಲೆ ಮಾತ್ರ ಅದ್ರ ಪರಿಣಾಮ ದೀರ್ಘಾವಧಿಯ ಆಗಿರತ್ತೆ ಸರ್. ನೀವು ಸ್ಪ್ರೇ ಮಾಡಿದ ಕೆಲವು 3-4 ತಿಂಗಳ ನಂತರನ ಹರಳು ಉದುರೋದು ಅದು ಆಗತ್ತೆ. ನಾನು ಸಾಕಷ್ಟು ಪ್ರಮಾಣದಲ್ಲಿ ಪೊಟಾಶ್ ಕೊಡ್ಬೋದು, ಬೋರಾನ್ ಕೊಡ್ಬೋದು, ಯಾವುದಕ್ಕೆ ಅಡಿಕೆ ಮರಕ್ಕೆ. ಆದ್ರೆ ನೀವು ಏನಾದರೂ ಕಳೆನಾಶಕಗಳು, ನೀವು 2,4-D ಅಂತದಿರ್ಬೋದು ಅಥವಾ ಗ್ಲೈಫೋಸೇಟ್ 41 ಇರ್ಬೋದು, ಅದು ಯಾವುದನ್ನೇ ಬಳಸಿದ್ರು ಯಾವುದೇ ರೀತಿಯಲ್ಲಿ ಅದರ ಡ್ರಾಪಿಂಗ್ ಅನ್ನ ತಡೆಯೋಕ್ಕೆ ಸಾಧ್ಯವಿಲ್ಲ ಸರ್. ಆ ಕಾರಣಕ್ಕೆಲ್ಲ ನಾವು ಕಳೆನಾಶಕಗಳನ್ನು ಬಳಸೋದನ್ನ ಕಡಿಮೆ ಮಾಡ್ತಾ ಬಂದ್ವಿ ಸರ್. ಅಂದ್ರೆ ಸಾಕಷ್ಟು ಪದೇ ಪದೇ ನಾವು ಕಳೆನಾಶಕಗಳನ್ನ ನಮ್ಮ ಭೂಮಿಯಲ್ಲಿ ಬಳಸೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂತ ಜೀವಾಣುಗಳೆಲ್ಲ ನಾಶ ಆಗ್ತಾ ಅಲ್ವಾ? ಹೌದು ಹೌದು, ಖಂಡಿತ ಹೌದು, 100% ಸತ್ಯ ಸರ್. ಈಗ ಅಡಿಕೆಯಲ್ಲಿ ಮತ್ತೆ ಕಾಳು ಮೆಣಸು ಅಂತಂದ್ರೆ ಸುಮಾರು ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಕಾಳು ಮೆಣಸು ನಾಟಿ ಮಾಡಿದ್ರೆ? 4 ವರ್ಷಕ್ಕೆ ಮಾಡಬಹುದು ಸರ್. ಈಗ ಕಾಳು ಮೆಣಸಿನ ಒಂದು ಸಸಿ ಎಲ್ಲಿಂದ ತಂದು ಹಾಕಿದ್ರೆ ಅದನ್ನ ಯಾವ ರೀತಿ ಬೆಳೆಸ್ಬೇಕು ಅಂತ ಹೇಳ್ತೀರಾ? ನಾವು ಶಿವಮೊಗ್ಗದ ನರ್ಸರಿಗಳಲ್ಲಿ ಸುಮಾರು ಸಿಗ್ತದೆ ಸರ್, ಬೇರೆ ಬೇರೆ ವೆರೈಟಿ ಆದಂತ ಕಾಳು ಮೆಣಸು ಸಿಗ್ತದೆ. ಪಣಿಯೂರು 1-5 ವರೆಗೂ ಸಿಗ್ತದೆ ಸರ್ ಶಿವಮೊಗ್ಗದ ನರ್ಸರಿಗಳಲ್ಲಿ, ನಾವು ಅಲ್ಲಿಂದನೇ ತಗೊಬಂದ್ವಿ. ಅಡಿಕೆ ಮರಕ್ಕಾದ್ರೆ ನಿಮಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟ್ನವರೆಗೂ ಬಳ್ಳಿಯನ್ನು ಮರಕ್ಕೆ ಆಧರಿಸಿ ಕಟ್ತಾನೆ ಇರ್ಬೇಕು ಸರ್, ಅದರಲ್ಲಿ ಬೇರೆ ಆಯ್ಕೆ ಇಲ್ಲ. ಸಿಲ್ವರ್ ಮರಕ್ಕಾದ್ರೆ 1 ವರ್ಷ ಕಟ್ಟಿದ್ರೆ ಸಾಕಾಗ್ಬೋದು ಸರ್, ಆ ನಂತರ ಅದನ್ನ ಆಧರಿಸಿನೇ ಹೋಗ್ತದೆ ಸರ್ ಬಳ್ಳಿ. ಈಗ ಕಾಳು ಮೆಣಸು ಅಂತಂದ್ರೆ ಈಗ ಅಡಿಕೆಯಲ್ಲಿ ಬೆಳೆಯೋದ ಸಾಕಷ್ಟು ಸೂಕ್ತ ಅಂತ ಹೇಳ್ತಾರೆ, ಹೌದಾ? ಅಂದ್ರೆ ಕಾಳು ಮೆಣಸು ಅಂತಂದ್ರೆ ಅಡಿಕೆ ಗಿಡದಿಂದ ಎಷ್ಟು ಅಡಿ ದೂರದಲ್ಲಿ ನಾವು ನಾಟಿ ಮಾಡಬೇಕಾಗುತ್ತೆ? ಅಡಿಕೆ ಮರದ ಬುಡದಿಂದ 1.5 ಅಡಿ ಬಿಟ್ಟು ನಾಟಿ ಮಾಡಿದ್ರೆ ಸೂಕ್ತ ಸರ್. 1.5 ಅಡಿ ಬಿಟ್ಟು ನಾವು ನಾಟಿ ಮಾಡೋದ್ರಿಂದ ಅಂದ್ರೆ ಸಾಕಷ್ಟು ಇದಕ್ಕೂ ಪೋಷಕಾಂಶಗಳು ಸಿಗ್ತವೆ? ಸಿಗ್ತದೆ ಸರ್, ಖಂಡಿತ ಸಿಗ್ತದೆ ಸರ್. ಆಮೇಲೆ ಅಡಿಕೆ ಮರದ ಬೇರಿನ ವಲಯದಿಂದ ಹೊರಗೆ ತಂದು ನೆಡೋದು ಉತ್ತಮ ಸರ್. ಅಡಿಕೆ ಗಿಡದ ಬುಡದಿಂದ 1.5 ಅಡಿವರೆಗೂ ಅಡಿಕೆ ಮರದ ಬೇರುಗಳು ಅತಿ ಸಾಂದ್ರವಾಗಿರ್ತವೆ, ಅದರಿಂದ ಸ್ವಲ್ಪ ಹೊರಗೆ ಬಂದರೆ ಮೆಣಸಿನ ಬಳ್ಳಿಗೂ ಸಾಕಷ್ಟು ಅವಕಾಶ ಸಿಗ್ತದೆ ಸರ್, ಈ ಬೇರು ಬಿಡೋದಕ್ಕೆ, ಗೊಬ್ಬರ ತಗೊಳ್ಳೋದಕ್ಕೆ. ಅದಕ್ಕೆ ಬಹುಶಃ ಅದು ಸೂಕ್ತವಾದ ಅಂತರ ಅಂತ ಅನಿಸ್ತದೆ ಸರ್. ಈಗ ಕಾಳು ಮೆಣಸು ಅಂತಂದ್ರೆ ನಾಟಿ ಮಾಡಿ ಎಷ್ಟು ದಿನಕ್ಕೆ ಅದು ನಿಮಗೆ ಸಿಗುತ್ತೆ ಬೆಳೆ? ಎರಡನೇ ವರ್ಷದಲ್ಲೇ ಸಿಗುತ್ತೆ ಸರ್. ಇಲ್ಲ ಸರ್, ಎರಡನೇ ವರ್ಷದಲ್ಲೇ ಕಮರ್ಷಿಯಲಿ ಉಪಯೋಗ ಆಗೋವಷ್ಟೇ ಸಿಗ್ತದೆ ಸರ್. ನೀವು ಉತ್ತಮವಾದ ಆರೈಕೆ ಮಾಡಿದ್ದೇ ಆದ್ರೆ ಎರಡನೇ ವರ್ಷದಲ್ಲೇ ಕಮರ್ಷಿಯಲಿ ಲಾಭ ಆಗೋ ಮಟ್ಟಕ್ಕೆ ಸಿಗ್ತದೆ ಸರ್. ಉತ್ತಮವಾದ ಒಂದು ಆರೈಕೆ ಅಂತಂದ್ರೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀರಾ? ಉತ್ತಮವಾದ ಆರೈಕೆ ಅಂದ್ರೆ ನೀವು ಅಡಿಕೆ ಮರದ ಜೊತೆಗೆ ಬೆಳೆದಿರೋದೇ ಆದ್ರೆ ಅಡಿಕೆ ಮರಕ್ಕೆ ಎಷ್ಟು ಗೊಬ್ಬರ ಕೊಡ್ತೀರೋ ಮೆಣಸಿನ ಬಳ್ಳಿಗೂ ಅಷ್ಟೇ ಗೊಬ್ಬರ ಕೊಡ್ಬೇಕು. ಒಂದೇ ಬುಡಕ್ಕೆ ಎರಡು ಸಾರಿ ಗೊಬ್ಬರ ಕೊಡೋದು ಒಳ್ಳೇದು. ಮತ್ತೆ ದ್ರವರೂಪಿ ಗೊಬ್ಬರಗಳನ್ನ ಎಲೆಗಳ ಮುಖಾಂತರ ಸ್ವಲ್ಪ ಬೇಕಾಗ್ತದೆ ಸರ್. ಮೊದಲನೇ ಹಂತದಲ್ಲಿ ಮೆಣಸಿನ ಬಳ್ಳಿಗೆ ಬೇಕಾಗ್ತದೆ ಸರ್, ಕೊಟ್ರೆ ಉತ್ತಮವಾದ ರಿಸಲ್ಟ್ ಇದೆ ಸರ್. ಈಗ ಸುಜಾತಮ್ಮ ಅವ್ರನ್ನ ಮಾತಾಡ್ಸೋಣ. ಸುಜಾತಮ್ಮ ಅವರೇ, ಈಗ ತೆಂಗು ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರೆ ಸರ್? ನಾವು 1/4 ಎಕರೆಗೆ 80 ಗಿಡ ಹಾಕಿದೇವೆ ಸರ್. ಎಳ್ನೀರಿಗೋಸ್ಕರ ಹೈಬ್ರಿಡ್ ತೆಂಗು ಹಾಕಿದೇವೆ ಸರ್. ಈಗ ತೆಂಗು ಹಾಕಿದ್ರಲ್ಲ, ಎಳ್ನೀರಿ ಬಿಟ್ರೆ ಬೇರೆ ಉಪಯೋಗ ಆಗಲ್ಲ ಅಂತ ಹೇಳ್ತೀರಾ? ಆಗತ್ತೆ ಸರ್, ಆದ್ರೆ ಅಷ್ಟು ಉಪಯೋಗ ಆಗಲ್ಲ. ಬರುತ್ತೆ, ತೆಳುವಾಗಿ ಬರುತ್ತೆ ಕೊಬ್ಬರಿ, ಆದ್ರೆ ಎಳ್ನೀರಿಗೆ ಸೂಕ್ತ. ನಾವು ಎಳ್ನೀರಿಗೋಸ್ಕರನೇ ಹಾಕಿರೋದು, ಹಂಗಾಗಿ ಎಳ್ನೀರಿಗೋಸ್ಕರನೇ ಕೊಡ್ತಾ ಸರ್. ಈಗ ಬೇಸಿಗೆ ಬಂತು ಅಂದ್ರೆ ಎಳ್ನೀರಿಗೆ ಸಾಕಷ್ಟು ಬೇಡಿಕೆ ಇರುತ್ತೆ, ಅವಾಗೆಲ್ಲ ಎಳ್ನೀರಿ ಕಟಾವ್ ಮಾಡಿ ಮಾರಾಟ ಮಾಡಬಹುದು. ಈಗ ಮಳೆಗಾಲದಲ್ಲಿ ಬಂತು ಎಳ್ನೀರು ಅಂತಂದ್ರೆ ಅವಾಗ ನೀವು ಯಾವ ರೀತಿ ಮಾರಾಟ ಮಾಡಿ? ಅವಾಗ್ಲೂ ಹೋಯ್ತಾರೆ ಸರ್, ನಮ್ಮ ಹತ್ರ ರೆಗ್ಯುಲರ್ ಆಗಿ ಒಬ್ರು ಬರ್ತಾರೆ, ಕರೆಕ್ಟ್ 1/5 ತಾರೀಕು ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಸರ್. ಏನು ಅದಕ್ಕೇನು ತೊಂದರೆ ಇಲ್ಲ. ಈಗ ಏನಾದ್ರೂ ಬಲಿತ ಕಾಯಿಗಳು ಸಿಕ್ಕರೆ ಅಂದ್ರೆ ಅವನ್ನ ಯಾವ ರೀತಿ ನೀವು ಉಪಯೋಗ ಮಾಡಿಕೊಳ್ತೀರಾ? ಮನೆ ಉಪಯೋಗ ಬಳಸ್ತೇವೆ ಸರ್. ಆತರ ಕೊಬ್ಬರಿನ ಎಣ್ಣೆ ಮಾಡಿಸ್ತೇವೆ ಸರ್. ಸ್ವಲ್ಪ ಶೇಂಗಾ ಹಾಕಿ, ನಮ್ಮ ತೋಟದಲ್ಲೇ ಬೆಳೆದಿರತಕ್ಕಂತ ಕೊಬ್ಬರಿ ಹಾಕಿ ಮನೆ ಉಪಯೋಗಕ್ಕೆ ಎಣ್ಣೆ ಮಾಡಿಸ್ಕೊಂತೇವೆ ಸರ್. ಅಂದ್ರೆ ತೆಂಗಿನಲ್ಲಿ ಮೌಲ್ಯವರ್ಧಿತ ಉತ್ಪನ್ನವಾಗಿ ಎಣ್ಣೆ ಮಾಡಿಸ್ತೇವೆ? ಎಣ್ಣೆ ಮಾಡಿಸ್ತೇವೆ ಸರ್. ಮನೆಗೆ ಎಷ್ಟು ಬೇಕು ಅಷ್ಟೇನೆ ಮಾಡಿಸ್ತಾರೆ, ಮಾರಾಟಕ್ಕೂ ಬಳಸ್ತೀರಾ? ಇಲ್ಲ ಸರ್, ಮಾರಾಟಕ್ಕೆ ಬಳಸಲ್ಲ, ಮನೆ ಉಪಯೋಗಕ್ಕೆ ಮಾತ್ರ ಬಳಸ್ತೇವೆ ಸರ್. ಈಗ ಅಡಿಕೆ ಸುತ್ತಲೂ ಮತ್ತೆ ಬೌಂಡ್ರಿಗೆ ಏನಾದ್ರೂ ತೆಂಗು ಹಾಕಿದ್ರೆ? ಹಾಕಿದೆ ಸರ್, ಒಂದ್ ಸೈಡ್ ಹಾಕಿದೀವಿ, ಪರವಾಗಿಲ್ಲ ಸರ್. ಆದ್ರೆ ಇದ್ರಷ್ಟು ಇಳುವರಿ ಅದು ಕೊಡಲ್ಲ ಸರ್. ಹೈಬ್ರಿಡ್ ಕೊಟ್ಟಂಗೆ ಜವಾರಿ ಅಷ್ಟು ಕೊಡಲ್ಲ ಸರ್. ಈಗ ಬಾಳೆನೂ ಸಹ ಹಾಕಿದ್ವಿ ಅಂತ ಹೇಳಿದ್ರ, ಬಾಳೆ 1 ಎಕರೆ ಒಳಗಡೆ ಹಾಕಿದ್ರ? ಯಾವ ಬಾಳೆಯನ್ನ ನಾಟಿ ಮಾಡಿದ್ರೆ ಸರ್? 3 ಎಕರೆ ಹಾಕಿದೀವಿ, 2 ಎಕರೆ ಸಪರೇಟ್ ಆ ಬಾಳೆ ಹಾಕಿದೀವಿ, 1 ಎಕರೆ ಅಡಿಕೆ ಹಾಕಿ ಅದ್ರಲ್ಲಿ ಬಾಳೆ ಹಾಕಿದೀವಿ. 3,000 ಸಸಿ ಹಾಕಿದೆ ಸರ್ ಬಾಳೆಲಿ. 1 ಎಕರೆಯಲ್ಲಿ 2,200 ಸಸಿ ಹಾಕಿದೆ ಸರ್. 1 ಎಕರೆಯಲ್ಲಿ 600-800 ಸಸಿ ಹಾಕಿದೀವಿ. ಏಲಕ್ಕಿ ಬೆಳೆ ಹಾಕಿದೆ ಸರ್. 1 ಸಸಿ 23 ರೂಪಾಯಿ ಇದ್ದಂಗೆ ಬೆಂಗಳೂರಿಂದ ತರಿಸಿ ಹಾಕಿಸಿದ್ವಿ ಸರ್. ಈಗ ಸಾಕಷ್ಟು ಕಡೆಗಳಲ್ಲಿ ನಾವು ನೋಡಿದ್ವಿ ಈ ಬಾಳೆಯಲ್ಲಿ ಬಾಳೆಕಾಯಿ ಪುಡಿ ಮಾಡ್ತಾರೆ, ಅದನ್ನೆಲ್ಲ ನೀವು ಕೇಳಿರ್ಬೋದಲ್ವಾ ಸರ್? ಈಗ ಆ ರೀತಿ ನೀವು ಪಚ್ಚಬಾಳೆ ಬೆಳೆದು ಆ ತರ ಮೌಲ್ಯವರ್ಧಿತ ಉತ್ಪನ್ನವಾಗಿ ಬಾಳೆ ಪುಡಿ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಗಳಿಸಬಹುದು ಅಂತ ಅನ್ಸಲ್ವಾ ನಿಮ್ಗೆ? ಗಳಿಸಬಹುದು ಸರ್, ಆದ್ರೆ ನಮ್ಮಲ್ಲಿ ಲೇಬರ್ ಕಡಿಮೆ ಸರ್, ಬರಲ್ಲ. ಈಗ ಎಲ್ಲರೂ ಏನ್ ಮಾಡ್ತಾರೆ, ಹಾಲಾಗ್ತಾರೆ, ಅದ್ರಲ್ಲೇ ಜೀವನ ಸಾರ್ಥಕ ಅನ್ಕೊಂತಾರೆ. ಇಂಥ ಕೆಲ್ಸಗಳಿಗೆಲ್ಲ ಬರಲ್ಲ ಸರ್. ಹಂಗಾಗಿ ನಾವು ಮನೆಯಲ್ಲಿ ಜನ ಕಡಿಮೆ, ಹಂಗಾಗಿ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಡಲ್ಲ ಸರ್. ಈಗ ನೀವು ಸಹ ಹೈನುಗಾರಿಕೆ ಮಾಡಿದ್ರೆ? ಹಾ ಸರ್, ಮಾಡಿದೀವಿ. ಈಗ ಹೈನುಗಾರಿಕೆಯಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ? ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀವಿ ಸರ್. ನಮ್ಮನೆಯವರು ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸ ಮುಗಿದು ಬರ್ತಾ ಟಿಲ್ಲರ್ನಲ್ಲಿ 4 ಹೊರೆ ಮೇವು ಹಾಕೊಂಡ್ಬರ್ತೇವೆ, ಅಡಿಕೆ ಪಟ್ಟೆನೂ ಹಾಕೊಂಡ್ಬರ್ತೇವೆ. ನಮ್ಮದು ಹುಲ್ ಕಟ್ ಮಾಡೋ ಮಿಷನ್ ಐತೆ ಸರ್, ಅದರಲ್ಲಿ ಅಡಿಕೆ ಪಟ್ಟೆ ಮತ್ತೆ ಮೇವು ಕತ್ತರಿಸ್ಬಿಡ್ತೇವೆ. ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗೋದ್ರೊಳಗೆ ಬೆಳಗ್ಗೆ ಕತ್ತರಿಸಿ ದೋಣಿಗೆ ತುಂಬ ಹೋಗ್ಬಿಡ್ತೇವೆ ಸರ್. ಆಮೇಲೆ ನಾವು ಸಾಯಂಕಾಲ ಬರೋವರೆಗೂ ಹಾಕೋ ತೊಂದರೆ ಏನಿಲ್ಲ ಸರ್. ಈಗ ಬಸಣ್ಣ ಅವರೇ, ಈಗ ಹೈನುಗಾರಿಕೆಯಲ್ಲಿ ಉತ್ತಮವಾದ ಒಂದು ಹಾಲಿನ ಇಳುವರಿ ಮತ್ತು ಆದಾಯವನ್ನ ತಗೊಳ್ಬೇಕಂತಂದ್ರೆ ಯಾವ ರೀತಿಯಾದಂತ ಒಂದು ಮುಂಜಾಗ್ರತೆಯನ್ನ ನಮ್ಮ ರೈತರು ವಹಿಸಬೇಕಂತ ಹೇಳ್ತಾರೆ? ಹಸುಗಳ ಸ್ವಚ್ಛತೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿಗೆಯನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಸರ್. ಅದು ಅತ್ಯಂತ ಪ್ರಾಥಮಿಕ ವಿಷಯ ಸರ್. ಮತ್ತೆ ಆಹಾರದ ವಿಷಯದಲ್ಲಿ ಹಾಲಿನ ಕಡೆಗೆ ಹೆಚ್ಚಿನ ಗಮನ ಕೊಡೋದಕ್ಕಿಂತ ಆರೋಗ್ಯದ ಕಡೆಗೆ ಹೆಚ್ಚಿಗೆ ಗಮನ ಕೊಟ್ಟು ಅದಕ್ಕೆ ತಿಂಡಿಯನ್ನ ಕೊಡಬೇಕು ಅಂತ ನನ್ನ ಇದು ಸರ್. ಮತ್ತೆ ಮೇಲಾಗಿ ನಾವು ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ. ಹಾಲಿಗೆ ಹೆಚ್ಚಿನ ಮಹತ್ವ ಕೊಡದೆ ನಾವು ಆರೋಗ್ಯಕ್ಕೆ ಅಂತ ಕೊಟ್ರೆ ಹಾಲು ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಇದೆ ಸರ್. ಅಷ್ಟಲ್ಲದೆ ಉತ್ತಮವಾದ ಪೌಷ್ಟಿಕ ಮೇವುಗಳನ್ನು ನಾವು ಪ್ರತಿನಿತ್ಯ ಪೂರೈಸಬೇಕಾಗ್ತದೆ ಸರ್. ಅದೇ ನಾವು ಏನು ಮಾಡ್ತಾ ಇದ್ದೀವಿ, COFS-32 ಅಂತ ಹುಲ್ಲು ಇದೆ ಸರ್, ಅದನ್ನು ಬೆಳ್ಕೊಂಡಿದ್ದೀವಿ. ಮತ್ತು ಅಡಿಕೆ ತೋಟದಲ್ಲಿ ಬೀಳೋಂಥ ಗರಿಗಳನ್ನು ಹುಲ್ಲು ಕತ್ತರಿಸೋ ಮಿಷನಿಗೆ ಕೊಟ್ಟು ಕೊಡ್ತಿದ್ದೀವಿ ಸರ್. ಅಡಿಕೆ ಹಾಳೆ ತುಂಬ ಪೌಷ್ಟಿಕವಾದಂಥ ಮೇವು ಸರ್ ದನ ಕರುಗಳಿಗೆ. ನಮ್ಮ ದನಗಳು ತುಂಬ ಇಷ್ಟಪಟ್ಟು ತಿಂತವೆ. ಆಮೇಲೆ ನಾವು ಅದನ್ನು ತುಂಬ ಈಜಿ ಮಾಡ್ಕೊಂಡಿದ್ದೀವಿ ಸರ್. ಈ ಒಂದು ಸರಿ ಬೆಳಿಗ್ಗೆನೆ ಅದನ್ನು ಹುಲ್ಲೆಲ್ಲ ಕತ್ತರಿಸಿ ದೋಣಿಗೆಲ್ಲ ಹಾಕಿದರೆ ಮತ್ತೆ ನಾವು ಅವುಗಳನ್ನು ನೋಡೋದು ಸಾಯಂಕಾಲನೇ ಸರ್. ಹಂಗಾಗಿ ನಾವು ಹೈನುಗಾರಿಕೆನ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ, ಕಡಿಮೆ ಶ್ರಮದಲ್ಲಿ ನಿರ್ವಹಿಸ್ತಾ ಇದ್ದೀವಿ ಸರ್. ಈಗ ನೀರು ಅಂತಂದ್ರೆ ಯಾವ ರೀತಿ ಕೊಡ್ತೀರಾ? ನಾವು ಬೆಳಿಗ್ಗೆ 8 ಗಂಟೆ ಹಿಂಗೆ ನಾವು ಅದಕ್ಕೆ ಕುಡಿಯೋ ನೀರನ್ನು ಪೂರೈಸಿದ್ರೆ ಸಾಯಂಕಾಲ ತೋಟದಿಂದ ಬಂದ 5 ಗಂಟೆಗೆ ನಾವು ಪೂರೈಸ್ತೀವಿ ಸರ್. ಬೆಳಿಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೊಟ್ಟಿರ್ತೀವಿ, ಮತ್ತೆ ಸಾಯಂಕಾಲ 5 ಗಂಟೆಗೆ ಬಂದು ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಕೊಡ್ತೀವಿ ಸರ್ ಅದಕ್ಕೆ ನೀರನ್ನು. ಈಗ ಯಾವ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ, ಎಷ್ಟು ಸಾಕಾಣಿಕೆ ಮಾಡಿದ್ರೆ? ನಮ್ದು HF-5 ಇದೆ ಸರ್, ಮತ್ತೆ Jersey-2 ಇದೆ ಸರ್. ಈಗ ಸಾಕಷ್ಟು ಜನ ರೈತರು ಈ ದೇಶೀಯ ತಳಿಗಳನ್ನೇ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಮುಂದೆ ಬರ್ತಾ ಇದ್ದಾರೆ. ಈಗ ನಿಮಗೆ ಆ ತರ ಅನಿಸಿದೆಯಾ? ಖಂಡಿತ ಅನಿಸಿದೆ ಸರ್. ಬರೋ ದಿನಗಳಲ್ಲಿ ನಾವು 1-2 ದೇಶಿ ತಳಿ ಹಸುಗಳನ್ನ ಸಾಕಬೇಕು ಅನ್ನೋದು ಆಸಕ್ತಿ ಇದೆ ಸರ್. ಸದ್ಯದ್ರಲ್ಲೇ ಅದನ್ನ ಮಾಡ್ತೀವಿ ಸರ್. ಒಟ್ಟಾರೆ ನಿಮಗೆ ಹಾಲಿನಲ್ಲಿ ಎಷ್ಟು ನಿಮಗೆ ಆದಾಯ ಬರುತ್ತೆ ಪ್ರತಿ ಒಂದು ತಿಂಗಳಿಗೆ? ನನ್ನ ಗುರಿ ಇರೋದು ಸರ್, ಹೈನುಗಾರಿಕೆಯನ್ನ 1 ಎಕರೆ ತೋಟಕ್ಕೆ ಸಮ ಮಾಡ್ಕೋಬೇಕು, ಅಡಿಕೆ ತೋಟಕ್ಕೆ ಸಮ ಮಾಡ್ಕೋಬೇಕು. ಈಗ ಆಸ್ತಿ ಪಾಸ್ತಿ ಇಲ್ಲದೆ ಇರೋರು ಹೈನುಗಾರಿಕೆ ಮಾಡಿದ್ರೆ ಅವ್ರ ಮನಸ್ಸಿನಲ್ಲಿ ಗುರಿ ಇರ್ಬೇಕು ಸರ್, ನಾನು 1 ಎಕರೆ ಅಡಿಕೆ ತೋಟಕ್ಕೆ ಸಮನಾಗಿ ಹೈನುಗಾರಿಕೆನ ಮಾಡ್ತೀನಿ ಅಥವಾ 2 ಎಕರೆ ತೋಟಕ್ಕೆ ತೋಟದ ಆದಾಯಕ್ಕೆ ಸಮನಾಗಿ ಹೈನುಗಾರಿಕೆನ ಮಾಡ್ತೀನಿ ಅನ್ನೋ ಗುರಿ ಇರಬೇಕು. ನನಗಂತೂ ಅದು ಖಂಡಿತವಾಗ್ಲೂ 1 ಎಕರೆ ತೋಟದ ಆದಾಯಕ್ಕಿಂತಲೇ ಹೆಚ್ಚೇ ಬರ್ತದೆ ಸರ್. ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಮತ್ತು ಗಂಜಲು ಅದೆಲ್ಲದೂ ಸುಮಾರಷ್ಟು ಸಿಗ್ತದೆ. ಹಂಗಾಗಿ ನನ್ನ ತೋಟಗಳು ಚೆನ್ನಾಗಿದ್ದಾವೆ ಸರ್, ಅದರಲ್ಲಿ ಬಳಸೋಂಥ ಪದಾರ್ಥಗಳಿಂದ ನನ್ನ ತೋಟ ತುಂಬ ಚೆನ್ನಾಗಿದ್ದಾವೆ ಸರ್. ಈಗೆಲ್ಲ ಜೀವಾಮೃತ ಮಾಡಿಕೊಂಡಿದ್ವಿ, ನಮ್ಮ ಒಂದು ತೋಟಗಾರಿಕಾ ಬೆಳೆಗಳಿಗೆ ಕೊಡ್ತಾ ಇದ್ವಿ ಅಂದ್ರೆ ಇದರಿಂದ ಸಾಕಷ್ಟು ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಸಿಗ್ತಾವಲ್ವ? ಹೌದು ಸರ್, ಖಂಡಿತ ಸಿಗ್ತಾ ಇದಾವೆ ಸರ್. ಈಗ ಕೊನೆಯದಾಗಿ ಸುಜಾತಮ್ಮ ಅವರೇ, ಈ ಒಂದು ಕೃಷಿಯಲ್ಲಿ ಮಹಿಳೆಯ ಪಾತ್ರ ಇವತ್ತಿನ ಒಂದು ಸ್ಥಿತಿಗತಿಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ? ಬೇಕು, ಈಗ ನಾವೇ ಇದು ಮಾಡಲಿಲ್ಲ ಅಂದರೆ ಅವರು ಅಷ್ಟು ಕೆಲಸ ಇದಾಗಲ್ಲ ಸರ್. ಅದರಿಂದ ಹೆಣ್ಮಕ್ಳು ಬರಬೇಕು ಕೆಲಸಕ್ಕೆ, ಅವ್ರ ಮುಂದೆ ನಿಂತ್ಕೊಂಡು ಮಾಡಿದರೆ ಗಂಡ್ಮಕ್ಳು ಅವರಿಗೆ ಸ್ವಲ್ಪ ಇದಾಗಿ ಬಂದೇ ಬರ್ತಾರೆ ಸರ್. ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಲ್ಲ ಸರ್, ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಅದರಿಂದ ಗಂಡು ಹೆಣ್ಣು ಇಬ್ಬರೂ ಬೇಕು ಸರ್ ಕೃಷಿಯಲ್ಲಿದ್ದಾವೆ. ಅಂದ್ರೆ ಇವತ್ತಿನ ಒಂದು ಕೂಲಿ ನೋಡಿದ್ರೆ ಸಾಕಷ್ಟು ದುಬಾರಿಯಾಗಿದೆ. ಈಗ ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದಲ್ವಾ? ಮನೆಯಲ್ಲಿ ಎಲ್ಲರೂ ಕೈಮುಟ್ಟಿ ಕೆಲಸ ಮಾಡಿದ್ರೆ ಕೃಷಿಯಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ಆದ್ರೂ ಆದಾಯ ಕಾಣಬಹುದು ಅಂತ ಹೇಳಿ. ಖಂಡಿತ ಸರ್, ನಾವು ಒಬ್ಬರೇ ಅಲ್ಲ, ನಮ್ಮ ಅತ್ತೆನ ಮನೆಗೆ ಹೆಲ್ಪ್ ಮಾಡೋದ್ರಿಂದ ನಾನು ನಮ್ಮ ಮನೆಯವ್ರು ಹೋಗ್ತೇವೆ. ನನ್ನ ಮಕ್ಳು ಸರ್ ಅವ್ರೇನ್ ನಾನು ಓದ್ತಾ ಇದ್ದೀನಿ ಅಂತ ಅನ್ನಲ್ಲ, ಬಂದು ಕೆಲಸನೆಲ್ಲ ಮಾಡ್ತಾರೆ ಸರ್. ನನಗೆ ಇಬ್ರು ಹೆಣ್ಮಕ್ಳು, ಅವರು ಬಂದು ದನಕರುಗಳು ಚಾಕ್ರಿ ಮಾಡ್ತಾರೆ. ನಮ್ಮ ಮಮ್ಮಿ ಅವರು ಇಲ್ಲ, ಏನ್ ಬಂದ್ ಮಾಡ್ಕೊಳ್ಳಿ ಅನ್ನ ಇದೇನಿಲ್ಲ, ಅವರು ಬಂದು ಸಾಕಷ್ಟು ಮಾಡ್ತಾರೆ ಸರ್. ಎಲ್ಲರೂ ಮಾಡೋದ್ರಿಂದನೇ ನಮಗೆ ಇಷ್ಟು ಹೆಲ್ಪ್ ಆಗ್ತೈತೆ ಸರ್. ಒಳ್ಳೇದು ಬಸಣ್ಣ ಮತ್ತು ಸುಜಾತಮ್ಮ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಗುಡೇಹಳ್ಳಿಯ ಪ್ರಗತಿಪರ ಕೃಷಿ ದಂಪತಿಗಳಾದ ಸಿಎನ್ ಬಸಣ್ಣ ಹಾಗೂ ಶ್ರೀಮತಿ ಸಿಬಿ ಸುಜಾತ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಏನ್ ತಲಿ ಕೆಟ್ಟವ್ರಿ ಇವ್ರು, ಏನ್ ಚೀರಾಡ್ತಾರ, ಏನ್ ಗದಲ, ಚೀ ಚೀ ಚೀ, ಸಾಕಾಗಿ ಹೋಗ್ಯದ್ ನೋಡ್ರಿಪ್ಪ. ಹಂಗಂದ್ರೆ ಹೆಂಗ್ರಿ, ಹೇಳಿ ಕೇಳಿ ಇದು ಇಲೆಕ್ಷನ್, ಗದ್ಲಿರು ಸಹಜ. ಇದು ಏನ್ ಸಹಜನೋ ಏನ್ರಪ್ಪ, ಬಂದ್ ಬಂದ್ ತಲಿ ತಿಂತಾರಲ್ರಿ. ಅಲ್ರಿ, ಇಲೆಕ್ಷನ್ ವಿಷಯದಾಗ ನೀವು ಎಷ್ಟೊಂದು ನಿರ್ಲಿಪ್ತಿರಬಾರ್ದು ನೋಡ್ರಪ್ಪ. ಇದರಿಂದ ಏನ್ ಆಗ್ಬೇಕಾಗೈತ್ ಹೇಳ್ರಿ. ಅಂದ್ರೇನ್ರಿ, ನಿಮ್ ಮಾತು ಕೇಳಿದ್ರೆ ನೀವು ಓಟ್ ಹಾಕಬಾರ್ದು ಅಂತ ತೀರ್ಮಾನ ಮಾಡಿರಿ ಅನ್ನೋ ಒಂದು ಕಾಣಿಸ್ತದ. ಬಿಡ್ರಿ, ನನ್ನದೊಂದು ಓಟ್ ಹಾಕದಿದ್ರೆ ಏನ್ ಹಾನಿ ಆಗ್ತದ? ನಿಮ್ಮ ತೀರ್ಮಾನ ಸರಿಯಾದುದಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಮತಕ್ಕೂ ಹೆಚ್ಚಿನ ಬೆಲೆ ಇದೆ. ಅದನ್ನು ಚಲಾಯಿಸುವುದರ ಮೂಲಕ ನಿಮಗಿಷ್ಟವಾದ ಸರ್ಕಾರ ಸ್ಥಾಪಿಸುವ ಸ್ವಾತಂತ್ರ್ಯ ನಿಮಗಿದೆ. ಪ್ರತಿಯೊಬ್ಬರಿಗೂ ಇರುವ ಅಮೂಲ್ಯವಾದ ಮತವನ್ನು ಚಲಾಯಿಸದಿದ್ದರೆ ಅದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅನ್ಯಾಯ ಮಾಡಿದಂತೆ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ನೆಲಗಡಲೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3031 ರೂಪಾಯಿಗಳಿಂದ ಗರಿಷ್ಠ 7069 ರೂಪಾಯಿಗಳು. ಸೂರ್ಯಕಾಂತಿ 3200ರಿಂದ 5112. ಚಿತ್ರದುರ್ಗ ಮಾರುಕಟ್ಟೆಯ ಧಾರಣೆ ಹತ್ತಿ ಡಿಸಿಎಚ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1010 ರೂಪಾಯಿಗಳಿಂದ ಗರಿಷ್ಠ 7206 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆ, ಮೆಕ್ಕೆಜೋಳ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1401ರಿಂದ ಗರಿಷ್ಠ 1966 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5000ರಿಂದ ಗರಿಷ್ಠ 7500 ರೂಪಾಯಿಗಳು. ಬಾಳೆಹಣ್ಣು, ಏಲಕ್ಕಿ ಬಾಳೆ ಪ್ರತಿ ಕ್ವಿಂಟಾಲ್ಗೆ 4000 ರೂಪಾಯಿಗಳಿಂದ ಗರಿಷ್ಠ 5000 ರೂಪಾಯಿಗಳು. ಪಚ್ಚಬಾಳೆ ಪ್ರತಿ ಕ್ವಿಂಟಾಲ್ಗೆ 2500ರಿಂದ 3000 ರೂಪಾಯಿಗಳು. ಹುರುಳಿಕಾಯಿ 7000ರಿಂದ 8000 ರೂಪಾಯಿಗಳು. ಬೀಟ್ರೂಟ್ 1000ರಿಂದ 1500. ಹಾಗಲಕಾಯಿ 3500ರಿಂದ 4000 ರೂಪಾಯಿಗಳು. ಸೋರೆಕಾಯಿ 1200ರಿಂದ 1600. ಬದನೆಕಾಯಿ 1000ರಿಂದ 1500. ಗೋರಿಕಾಯಿ 2,200 2,800, ಎಲೆಕೋಸು 600 1,000 ರೂಪಾಯಿಗಳು, ದಪ್ಪಮೆಣಸಿನಕಾಯಿ 3,800 4,200, ಕ್ಯಾರೆಟ್ 2,800 2,800, ಹೂಕೋಸು 12 1,600 ರೂಪಾಯಿಗಳು, ಸಪೋಟೊ 1,000 2,000, ಹತ್ತಿ ಕನಿಷ್ಠ ಮತ್ತು ಗರಿಷ್ಠ 5,032 ರೂಪಾಯಿಗಳು, ಸೌತೆಕಾಯಿ 1,600 2,000 ರೂಪಾಯಿಗಳು, ನುಗ್ಗೆಕಾಯಿ ಕನಿಷ್ಠ 1,800 ಗರಿಷ್ಠ 2,200 ರೂಪಾಯಿಗಳು, ಬೆಳ್ಳುಳ್ಳಿ 2,600 6,800, ದ್ರಾಕ್ಷಿ 3,000 3,500, ಅವರೆಕಾಯಿ 3,000 3,500, ಹಸಿಮೆಣಸಿನಕಾಯಿ 2,500 3,000, ನೆಲಗಡಲೆ 2,929 6,597, ಕರ್ಬೂಜ 1,500 2,000, ನವಿಲುಕೋಸು 1,600 2,000, ಬೆಂಡೆಕಾಯಿ 1,800 2,200, ನಿಂಬೆಹಣ್ಣು 4,000 5,000, ಮೆಕ್ಕೆಜೋಳ 1,365 1,990, ಮಾವಿನಹಣ್ಣು 3,500 4,500. ಮೂಸಂಬಿ ಪ್ರತಿ ಕ್ವಿಂಟಾಲ್ಗೆ 3,000 ಕನಿಷ್ಠ ಗರಿಷ್ಠ 3,600, ಈರುಳ್ಳಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 300 ರೂಪಾಯಿಗಳಿಂದ ಗರಿಷ್ಠ 1,250, ಅನಾನಸ್ 2,000 2,200, ದಾಳಿಂಬೆ 4,000 4,500, ಆಲೂಗಡ್ಡೆ 1,300 1,600, ಮೂಲಂಗಿ 1,600 2,000, ರಾಗಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,000 ಗರಿಷ್ಠ 2,446 ರೂಪಾಯಿಗಳು, ಹೀರೆಕಾಯಿ 1,800 2,200, ಸೀಮೆ ಬದನೆಕಾಯಿ 1,400 1,600, ಸುವರ್ಣಗೆಡ್ಡೆ 2,500 3,000, ಸಿಹಿಗೆಣಸು 1,000 1,500, ತೊಂಡೆಕಾಯಿ 4,000